ತವ ಕಥಾಮೃತಂ ತಕ್ತ ಜೀವನಂ ಕವಿ ಬೇರೇಡಿತಂ ಕಲ್ಮಶಾಪಂ ಶ್ರವಣ ಮಂಗಲಂ ಶ್ರೀಮದಾತತಂ ಕೃಷ್ಣ ಭುವಿ ಗೃಣಂತಿ ತೇ ಭೂರಿ ಗಾಜನಾ. ಶ್ರೀರಾಮಕೃಷ್ಣರು ಅವರ ಬಳಿಗೆ ಬಂದಂತಹ ಒಬ್ಬ ಭಕ್ತರಿಗಾದ ಪುತ್ರ ಶೋಕ, ಅದಕ್ಕೆ ಸಂಬಂಧಪಟ್ಟಂತೆ ಸಮಾಧಾನ ಮಾಡ್ತಾ ಇದ್ದಾರೆ. ಮನೆ, ಹೆಂಡತಿ, ಮಕ್ಕಳು ಇವೆಲ್ಲ ಅನಿತ್ಯ, ಎರಡು ದಿನದವು, ತಾಳೆ ಮರ ಒಂದೇ ಸತ್ಯ, ಅದರಿಂದ ಒಂದೆರಡು ಹಣ್ಣು ಕಳಚಿಕೊಂಡು ಅದಕ್ಕೆ ಯಾಕೆ ಕಳಬೇಕು? ಭಗವಂತ ಈ ಮೂರು ಕೆಲಸ ಮಾಡ್ತಾ ಇದ್ದಾನೆ, ಸೃಷ್ಟಿ, ಸ್ಥಿತಿ, ಲಯ. ಮೃತ್ಯು ತಪ್ಪಿದ್ದಲ್ಲ, ಪ್ರಳಯವಾದಾಗ ಎಲ್ಲ ಧ್ವಂಸವಾಗಿ ಹೋಗಿಬಿಡುತ್ತದೆ, ಯಾವುದು ಉಳಿಯೋದಿಲ್ಲ. ಭಗವತಿ ಆಗ ಸೃಷ್ಟಿಗೆ ಬೇಕಾಗುವ ಬೀಜಗಳನ್ನು ಮಾತ್ರ ಶೇಖರಿಸಿ ಇಟ್ಕೊಳ್ತಾಳೆ. ಆಕೆ ಹೊಸದಾಗಿ ಸೃಷ್ಟಿ ಆರಂಭಿಸುವಾಗ ಅವುಗಳನ್ನೆಲ್ಲ ಹೊರಕ್ಕೆ ತೆಗಿತಾಳೆ. ಚಿಕ್ಕ ಚಿಕ್ಕ ಪಟ್ಟಣಗಳಲ್ಲಿ ಗೃಹಿಣಿಯರು ಸೌತೆಕಾಯಿ ಬೀಜ, ಸಮುದ್ರದ ಮೊರೆ, ನೀಲಿ ಗುಳಿಗೆ, ಇನ್ನೂ ಏನೇನೋ ಇಟ್ಕೊಂಡು ಅವುಗಳನ್ನೆಲ್ಲ ಒಂದು ಗುರಾಣದಲ್ಲಿ ತುಂಬಿಟ್ಕೊಂಡು ಬೇಕಾದ ಹೊರಗೆ ತೆಗೆಯೋದಿಲ್ವೇ ಹಾಗೆ ಅಂತ ಹೇಳ್ತಾರೆ ಶ್ರೀರಾಮಕೃಷ್ಣ. ಭಕ್ತರೆಲ್ಲ ನಗ್ತಾರೆ, ತಮಾಷೆ ನೋಡಿ ನಕ್ಕರು. ಪರಮಾಂಸರು ಮತ್ತೆ ತಮ್ಮ ಕೊಠಡಿಯ ಉತ್ತರ ವರಾಂಡದಲ್ಲಿ ನಿಂತ್ಕೊಂಡು ಅದರ ಸೇನೆ ಮಾತುಕತೆ ಆಡ್ತಾ ಇದ್ದಾರೆ. ಹೇಳ್ತಾರೆ, ನೀನು ಒಬ್ಬ ಡೆಪ್ಯೂಟಿ ಮ್ಯಾಜಿಸ್ಟ್ರೇಟ್, ಈ ಹುದ್ದೆ ಕೂಡ ನಿನಗೆ ಭಗವಂತನ ಅನುಗ್ರಹದಿಂದ ದೊರೆತಿದೆ, ಆತನನ್ನ ಎಂದಿಗೂ ಮರೆಯಬೇಡ. ಆದರೆ ಒಂದಲ್ಲ ಒಂದು ದಿನ ಆ ಮಾರ್ಗವಾಗಿ ಎಲ್ಲರೂ ಹೋಗಲೇಬೇಕು ಎಂಬುದನ್ನ ಚೆನ್ನಾಗಿ ಜ್ಞಾಪದಲ್ಲಿಟ್ಕೋ. ಇಲ್ಲಿ ನಮ್ಮ ಬಾಳು ಎರಡು ದಿನದ್ದು ಮಾತ್ರ. ಸ್ವಾರಸ್ಯ ಏನು ಅಂತಂದ್ರೆ, ಶ್ರೀರಾಮಕೃಷ್ಣರು ಹೇಳಿ ಸುಮಾರು ಒಂದೂವರೆ ವರ್ಷಕ್ಕೆಲ್ಲ ಅದರ ಸೇನ ಹಠಾತ್ ಆಗಿ ತೀರಿ ಹೋದ. ಅದನ್ನು ಕೇಳಿದಾಗ ಶ್ರೀರಾಮಕೃಷ್ಣರು ಜಗನ್ಮಾತೆ ಎದುರು ಬಹಳವಾಗಿ ಅತ್ತಿದ್ರು. ಅದರ ಸೇನ ಶ್ರೀರಾಮಕೃಷ್ಣ ಪರಮ ಭಕ್ತನಾಗಿದ್ದ, ಅವನನ್ನ ಅವರು ತಮ್ಮ ಬಂಧು ಅಂತ ಕರೀತಾ ಇದ್ರು. ಅದರ ಸೇನ ಮರಣದ ಹೊತ್ತಿಗೆ ಅದರದೇ ಇರಲಿ ಅಂತ ಮೊದಲೇ ಎಚ್ಚರಿಕೆ ಕೊಟ್ಟಿದ್ದಾರೆ. ನೀನು ಒಬ್ಬ ಮ್ಯಾಜಿಸ್ಟ್ರೇಟ್, ಈ ಹುದ್ದೆ ಕೂಡ ನಿನಗೆ ಭಗವಂತ ಅನುಗ್ರಹದಿಂದ ದೊರೆತಿದೆ, ಭಗವಂತನನ್ನು ಎಂದಿಗೂ ಮರಿಬೇಡ. ಆದರೆ ನೋಡ್ಕೋ, ಒಂದಲ್ಲ ಒಂದು ದಿನ ಆ ಮಾರ್ಗವಾಗಿ ಎಲ್ಲರೂ ಹೋಗಲೇಬೇಕು. ಆ ಮಾರ್ಗ ಯಾವ ಮಾರ್ಗ? ಎಲ್ಲರೂ ಹೋಗ್ತಾರಲ್ಲ ಆ ಮಾರ್ಗ. ಜಾತಸ್ಯ ಮರಣ ಧ್ರುವಂ, ಧ್ರುವಂ ಜನ್ಮ ಮೃತಸ್ಯ ಚ. ಅದನ್ನೇ ಶ್ರೀಕೃಷ್ಣ ಹೇಳ್ತಾನೆ, ಜಾತಸ್ಯ ಧ್ರುವೋ ಮೃತ್ಯು ಧ್ರುವಂ ಜನ್ಮ ಮೃತಸ್ಯ ಚ ತಸ್ಮಾದ ಪರಿಹಾರ್ಯೇತ್ತೇ ನ ತ್ವಂ ಶೋಚಿತುಮರ್ಹಸಿ. ಹುಟ್ಟಿದವರಿಗೆಲ್ಲರೂ ಸಾವು ನಿಶ್ಚಿತ, ಸತ್ತವರಿಗೆಲ್ಲ ಹುಟ್ಟು ನಿಶ್ಚಿತ. ಇಂತಹದ್ದೊಂದು ಅಪರಿಹಾರ್ಯವಾದಂತಹ ಕಾರ್ಯ ನಡೀತಲೇ ಇರ್ತದೆ. ಹುಟ್ಟು ಸಾವು ಮನುಷ್ಯರ ಕೈಯಲ್ಲಿ ಇಲ್ಲ. ಎಂತೆಂತಹ ದೊಡ್ಡ ವೈದ್ಯರೂ ಕೂಡ ನೋವಿಗೆ ಔಷಧ ಕೊಡಬಲ್ಲರಲ್ಲದೆ ಸಾವಿಗೆ ಔಷಧ ಕೊಡಲಾರರು. ತಸ್ಮಾತ್ ಅಪರಿಹಾರ್ಯೇ ಅರ್ಥೇ ನತ್ವಂ ಶೋಚಿತುಮರ್ಹತಿ. ಓ ಅರ್ಜುನ, ಇಂತಹ ಒಂದು ಅಪರಿಹಾರ್ಯವಾದಂತಹ ವಿಷಯದಲ್ಲಿ ನೀನು ಶೋಕಿಸಕೂಡದು, ಶೋಕಿಸುವ ಕಾರಣವಿಲ್ಲ ಅಂತ. ಈ ಹುಟ್ಟು ಸಾವುಗಳ ಪ್ರಶ್ನೆ ಅನಾದಿಯಾದದ್ದು. ನಚಿಕೇತ ಕೂಡ ಯಮನ ಬಳಿಗೆ ತಲುಪಿದವನು ಯಮನಿಂದ ಬಂದಂತಹ ಮೂರು ವರಗಳಲ್ಲಿ ಈ ಹುಟ್ಟು ಸಾವುಗಳ ಪ್ರಶ್ನೆಯನ್ನು ಮುಂದಿಟ್ಟು ಅದಕ್ಕೆ ಸಮಾಧಾನಕರವಾದ ಒಂದು ಉತ್ತರವನ್ನು ನಿರೀಕ್ಷಿಸುತ್ತಾನೆ. ಆದರೆ ಯಮ ಹೇಳ್ತಾನೆ, ಅದನ್ನ ಮಾತ್ರ ಕೇಳಬೇಡ, ಇನ್ನೇನು ಬೇಕಾದರೂ ಕೇಳು. ಅದಕ್ಕೆ ನಚಿಕೇತ ಏನು ಹೇಳಬೇಕಾಯ್ತು ನೋಡ್ಕೋ, ಮಾತು ಕೊಟ್ಬಿಟ್ಟಿದ್ದೀನಿ ನೀನು, ವರ ಕೊಡ್ತೀನಿ ಅಂತ. ಈಗ ನಾನು ಕೇಳ್ತಾ ಇದ್ದೀನಿ ವರವನ್ನ, ನೀನು ಹೇಳ್ತಾ ಇದ್ದೀ ಕೊಡಕ್ಕೆ ಸಾಧ್ಯವಿಲ್ಲ ಅಂತ. ಭೂಲೋಕಕ್ಕೆ ಹೋಗ್ತೇನೆ, ಅಲ್ಲೆಲ್ಲರಿಗೂ ಹೇಳ್ತೇನೆ, ಯಮ ಕೊಟ್ಟು ಮಾತಿಗೆ ತಪ್ಪಿದ ಅಂತ. ಆದರೂ ಯಮ ಒಂದೇ ಸಲಕ್ಕೆ ಬಿಡಲಿಲ್ಲ, ತರಹ ಬಾರಿ ಪ್ರಲೋಭನೆಗಳನ್ನು ಮುಂದಿಟ್ಟು ಬಾಲಕನ ಮನಸ್ಸನ್ನು ಸೆಳೆಯೋದಕ್ಕೆ ಪ್ರಯತ್ನ ಮಾಡಿದ. ಆದರೆ ಕೊನೆಗೂ ಕೂಡ ಆ ಬಾಲಕ ವಿಚಲಿತನಾಗದೆ ತನಗೆ ಬೇಕಾದಂತಹ ಜನ್ಮ ಮೃತ್ಯುವನ್ನು ಮೀರಿ ನಿಲ್ಲುವಂತಹ ಅಮರ ತತ್ವವನ್ನು ತಿಳಿದುಕೊಂಡೇ ಬಿಟ್ಟ. ಆತ್ಮ ಒಂದಕ್ಕೆ ಜನನವೂ ಇಲ್ಲ ಮರಣವೂ ಇಲ್ಲ, ಆತ್ಮವನ್ನು ಹೊತ್ತು ತಂದ ಈ ಜೀವಕ್ಕೆ ಅಥವಾ ಈ ಶರೀರಕ್ಕೆ ಹುಟ್ಟು ಸಾವು. ಈ ಶರೀರ ಮನಸ್ಸು ಬುದ್ಧಿ ಇವುಗಳು ಬರುತ್ತವೆ ಹೋಗುತ್ತವೆ, ಆತ್ಮ ಬರುವುದು ಇಲ್ಲ ಹೋಗುವುದೂ ಇಲ್ಲ ಅಂತನ್ನುವ ರಹಸ್ಯವನ್ನು ತಿಳಿದುಕೊಂಡು ಬರ್ತಾನೆ. ಆ ರಹಸ್ಯವನ್ನು ಅರಿತಾಗ ಶೋಕ ಮೋಹ ಎರಡೂ ಕೂಡ ಹೊರಟೋಗ್ಬಿಡುತ್ತದೆ. ಆಗ ಮಾತ್ರವೇ ದುಃಖದಿಂದ ವಿಮುಖನಾಗ್ತಾನೆ. ಅಲ್ಲಿಯವರೆಗೆ ಪ್ರತಿಯೊಬ್ಬರೂ ಕೂಡ ಶೋಕಿಸ್ತಾನೆ, ಆದರೆ ಆ ಶೋಕವನ್ನು ಕೂಡ ಪಡಬೇಕಾಗಿಲ್ಲ. ಅದಕ್ಕೆ ಅದು ಅನಿವಾರ್ಯವಾದಿತ್ತು ಅಂತ ಅನ್ನುವ ಕಾರಣದಿಂದಲಾದರೂ ಶೋಕವನ್ನು ಮಾಡದೇ ಇರುವುದನ್ನು ನಾವು ಕಲಿಬೇಕು. ಆತ್ಮ ಸಾಕ್ಷಾತ್ಕಾರವನ್ನು ಮಾಡಿಕೊಂಡೇ ಶೋಕದಿಂದ ಪಾರಾಗುವ ರೀತಿ ಒಮ್ಮೆಲೆ ಸಾಧ್ಯವಾಗದೇ ಹೋಗಬಹುದು. ಆದರೆ ಹುಟ್ಟು ಸಾವು ಅಂತ ಹೇಳ್ತಕ್ಕಂಥದ್ದು ಅತ್ಯಂತ ನಿಶ್ಚಿತವಾದದ್ದು, ಅನಿವಾರ್ಯವಾದದ್ದು, ಯಾರೂ ಕೂಡ ತಡೆಯೋದಕ್ಕೆ ಸಾಧ್ಯವಿಲ್ಲಿರತಕ್ಕಂಥದ್ದು ಅಂತನ್ನುವ ಒಂದು ತಿಳುವಳಿಕೆ ದೃಢವಾಗುವುದರಿಂದ ಅದು ಆ ಶೋಕದಿಂದ ನಾವು ಪಾರಾಗಬಹುದು ತನ್ನುವ ಕಾರಣದಿಂದ ಶ್ರೀರಾಮಕೃಷ್ಣರು ಆ ಮಾತನ್ನ ಬಗೆ ಬಗೆಯಾಗಿ ಹೇಳಿದರು. ಮುಂದೆ ಹೇಳ್ತಾರೆ, ಈ ಜಗತ್ತು ಕರ್ಮಭೂಮಿ, ಇಲ್ಲಿಗೆ ನಾವು ಕೆಲವು ಕರ್ಮಗಳನ್ನು ಮಾಡೋದಕ್ಕಾಗಿ ಬಂದಿದ್ದೇವೆ. ಜನ ಹಳ್ಳಿಗಳಲ್ಲಿ ವಾಸವಾಗಿದ್ದು ಕಲ್ಕತ್ತಕ್ಕೆ ಕೆಲಸಕ್ಕೆ ಅಂತ ಬರೋದಿಲ್ವೇ? ಹಾಗೆ ಇಲ್ಲಿ ಒಂದು ಸ್ವಲ್ಪ ಕೆಲಸ ಮಾಡಬೇಕಾಗದೇ ಇದೆ ಇಲ್ಲಿ ಅಂದ್ರೆ ಈ ಭೂಮಿಯಲ್ಲಿ. ಇದು ಒಂದು ವಿಧವಾದ ಸಾಧನೆಯೇ. ಆದಷ್ಟು ಬೇಗ ನಾವು ಮಾಡಬೇಕಾಗಿರುವ ಎಲ್ಲ ಕರ್ಮಗಳನ್ನು ಮಾಡಿ ಮುಗಿಸಿಕೊಂಡು ಬಿಡಬೇಕು. ಅಕ್ಕಸಾರಿಗ ಚಿನ್ನ ಕರಗಿಸುವಾಗ ಸಾಕಷ್ಟು ಶಾಖವನ್ನು ಉತ್ಪತ್ತಿ ಮಾಡುವುದಕ್ಕಾಗಿ ತಿದಿ ಬೀಸಣಿಗೆ ಊದ್ಕೊಳವೆ ಎಲ್ಲವನ್ನೂ ಉಪಯೋಗಿಸ್ತಾನೆ. ಚಿನ್ನವನ್ನು ಕರಗಿಸಿದ ನಂತರ ಹಾಯಾಗಿ ಕುಳಿತು ತನ್ನ ಸೇವಕರಿಗೆ ಹೇಳ್ತಾನೆ, ಹುಡುಗುಡಿ ತಯಾರಿಸ್ಕೊಂಡು ಬಾರಪ್ಪ ಅಂತ. ಇದುವರೆಗೆ ಆತನ ಮುಖದಿಂದ ಬೆವರು ಸುರಿತಾ ಇತ್ತು, ಈಗ ಆತ ತಂಬಾಕು ಸೇದಬಲ್ಲ, ಗುಡುಗುಡಿ ಸೇದಬಲ್ಲ. ಒಟ್ಟಿನಲ್ಲಿ ಶ್ರೀರಾಮಕೃಷ್ಣ ಹೇಳ್ತಾರೆ, ಒಟ್ಟಿನಲ್ಲಿ ಅಧಿಕವಾದ ಉತ್ಸಾಹ ಬೇಕು, ಆಗ ಮಾತ್ರ ಸಾಧನೆ ಸಾಧ್ಯವಾಗ್ತದೆ, ದೃಢ ಪ್ರತಿಜ್ಞೆ ಬೇಕು. ಈ ವಾಕ್ಯದ ಕೆಳಗಡೆ ಒಂದು ದೊಡ್ಡ ಗೆರೆಯನ್ನು ಎಳೆದುಕೊಳ್ಬೇಕು. ಅದು ಕೆಂಪ್ಶಾಯಿ ಅಂತ ಹೇಳಿದ್ರೆ ಇನ್ನೂ ಒಳ್ಳೆಯದು. ಹೇಳಿದ್ರು ಕುಸದಲ್ಲೇ ಬಿಟ್ಟು ಸಾಧ್ಯ ಪ್ರಯೋಜನೆಯಿಂದ ನಮ್ಮ ಮನಸ್ಸಲ್ಲಿ ಇಟ್ಕೊಳ್ಬೇಕು. ವಿದ್ಯಾರ್ಥಿಗಳಿಗೂ ಕೂಡ ಹೇಳಬೇಕು, ಅಧಿಕವಾದ ಉತ್ಸಾಹ ಬೇಕು, ಆಗ ಮಾತ್ರ ಸಾಧನೆ ಸಾಧ್ಯವಾಗ್ತದೆ. ದೃಢ ಪ್ರತಿಜ್ಞೆ ಬೇಕು ಅಂತ, ದೃಢವಾದ ಪ್ರತಿಜ್ಞೆ ಮಾಡಿ ಉದ್ದೇಶ ಸಿದ್ಧಿ ಆಗುವವರೆಗೆ ಸಾಧನೆ ಅಂತ ಹೇಳ್ತಕ್ಕಂಥದ್ದನ್ನು ಮಾಡ್ತಾ ಹೋಗಬೇಕು. ಇದಾಗುತ್ತೋ ಇಲ್ವೋ, ಸಾಧ್ಯವೋ ಇಲ್ವೋ ಅಂತ ಹೇಳ್ತಕ್ಕಂಥ ಯಾವುದೇ ಬಗೆಯ ಸಂಶಯಕ್ಕೂ ಅವಕಾಶ ಕೊಡ್ತೇನೆ. ಮುಂದುವರಿತಲೇ ಇರಬೇಕು. ಉತ್ತಿಷ್ಠತ, ಜಾಗೃತ, ಪ್ರಾಪ್ಯವರ, ನಿಬೋಧಕ, ಏಳು ಹೆದ್ದೇವರು ಗುರಿ ಸೇರುವವರೆಗೆ ಮುನ್ನಡೆ ನಡೆಯಿರಿ, ನೀನು ನಿಲ್ಲಬೇಡ ಇತ್ಯಾದಿ ಮಾತುಗಳದ್ದೆಲ್ಲ ಯಾತಕ್ಕೋಸ್ಕರ ಹೇಳಿದ್ರು ಅಂತ ಹೇಳಿದ್ರೆ, ನಾವು ಆರಂಭ ಶೂರರು. ಆರಂಭ ಮಾಡುವ ಹೊತ್ತಿಗೆ ಏನು ಅರ್ಹತೆ, ಆಮೇಲೆ ಎಲ್ಲ ಮಕ್ಕಳ ಭಾಷೆಯಲ್ಲಿ ಹೇಳೋದಿದ್ರೆ ಅದಕ್ಕೋಸ್ಕರ ಶ್ರೀರಾಮ್ ಹೇಳ್ತಾರೆ, ಅಧಿಕವಾದ ಉತ್ಸಾಹ ಬೇಕು, ಆಗ ಮಾತ್ರ ಸಾಧನೆ ಸಾಧ್ಯವಾಗುತ್ತದೆ, ದೃಢ ಪ್ರತಿಜ್ಞೆ ಮಾಡಬೇಕಾಗ್ತದೆ. ಭಗವಂತನ ನಾಮ ಬೀಜದಲ್ಲಿ ಬಹಳ ಶಕ್ತಿ ಇದೆ, ಅದು ಅವಿದ್ಯೆಯನ್ನು ನಾಶ ಮಾಡಿಬಿಡುತ್ತದೆ. ಸಾಮಾನ್ಯವಾಗಿ ಬೀಜವೂ ಮೃದು, ಅದರ ಮೊಳಕೆಯೂ ಮೃದು, ಆದರೂ ಅದು ಗಟ್ಟಿ ನೆಲವನ್ನು ಭೇದಿಸಿ ಬಿಡುತ್ತದೆ, ನೆಲ ಒಡೆದು ಮೊಳಕೆಗೆ ದಾರಿ ಮಾಡಿಕೊಟ್ಟು ಬಿಡುತ್ತದೆ. ಇದು ಬಹಳ ಮುಖ್ಯವಾದಂತಹ ವಿಚಾರ. ಮಂತ್ರದೀಕ್ಷೆ, ಮಂತ್ರದೀಕ್ಷೆ ಅಂತ ಒಂದಿದೆ, ಗುರುಗಳಿಂದ ಅದನ್ನು ಪಡಿತಾರೆ. ಆ ಮಂತ್ರದಲ್ಲಿ ಓಂಕಾರ, ಬೀಜಾಕ್ಷರ ಮತ್ತು ಭಗವಂತನ ನಾಮ ಇಷ್ಟು ಸೇರಿಕೊಂಡಿರ್ತದೆ. ಇದಿಷ್ಟು ಸೇರಿ ಒಂದು ಮಂತ್ರ, ಅದೇ ಬೀಜ. ಇಡೀ ಮಂತ್ರವೇ ಒಂದು ಬೀಜ. ಬೀಜ ರೂಪದಲ್ಲಿ ಭಗವಂತನನ್ನು ನಾವು ನಮ್ಮ ಹೃದಯದಲ್ಲಿ ಗುರುವಿನ ಮೂಲಕ ಪಡೆದುಕೊಂಡಿದ್ದೇವೆ. ಅದನ್ನು ಜಪಿಸುವುದರ ಮೂಲಕ ಏನಾಗ್ತದೆ, ಒಂದು ಬೀಜ ಅದನ್ನು ನೆಲದಲ್ಲಿ ಬಿತ್ತಿದಾಗ ಕಲ್ಲು ಮಣ್ಣು ಎಲ್ಲ ಇರುತ್ತೆ. ಅಂತ ಗಟ್ಟಿಯಾದ ಮಣ್ಣು ಕೂಡ ಈ ಬೀಜ ಬೀಜ ಒಡೆತು ಆ ಸಸಿ ಅವೆಲ್ಲವೂ ಕೂಡ ಸೀಳಿಕೊಂಡು ಮೇಲೆ ಬಂದು ದೊಡ್ಡ ವೃಕ್ಷ ಆಗಿಬಿಡ್ತದೆ. ಹಾಗೆಯೇ ನಮಗೆ ಶರೀರ ಅಂತಿರ್ತಕ್ಕಂಥ ಒಂದು ಬಂಧನ ಇದೆ, ಮನಸ್ಸು ಅಂತಿರ್ತಕ್ಕಂಥ ಇನ್ನೊಂದು ಬಂಧನ ಇದೆ. ಈ ಮನಸ್ಸಿನಲ್ಲಿ ಸಂಸ್ಕಾರಗಳು ಅಂತಿರ್ತಕ್ಕಂಥವರು ಬಹಳಷ್ಟು ಅಡಗಿವೆ. ಈ ಸಂಸ್ಕಾರಗಳ ನಾಶ ಅಂತಿರ್ತಕ್ಕಂಥದ್ದು ನಾಶವಾಗದೇನೆ ಭಗವಂತನ ಸಾಕ್ಷಾತ್ಕಾರ ಆಗೋದಿಲ್ಲ. ಇಂತಹ ಒಂದು ಮಹತ್ತರವಾದ ಪರ್ವತೋಪಮವಾದಂತಹ ಸಂಸ್ಕಾರ ರಾಶಿ ಇರುವಾಗ ಎಲ್ಲರೂ ಅಡಿಯಲ್ಲಿ ಈ ಭಗವದ್ ನಾಮ ಜಪ ಹೇಳ್ತಕ್ಕಂತಹ ಬೀಜ ಬಿದ್ರೆ ಆ ಬೀಜ ಹೇಗೆ ತಾನೇ ಮೇಲೆ ಬರೋದು ಸಾಧ್ಯ ಅಂತ ಕೇಳಿದ್ರೆ ಶ್ರೀರಾಮರು ಹೇಳ್ತಾರೆ, ಬೀಜವೂ ಮೃದು, ಅದರ ಮೊಳಕೆಯೂ ಮೃದು, ಆದರೂ ಅದು ಗಟ್ಟಿ ನೆಲವನ್ನು ಭೇದಿಸಿ ಬಿಡುತ್ತದೆ, ನೆಲ ಒಡೆದು ಮೊಳಕೆಗೆ ದಾರಿ ಮಾಡಿಕೊಟ್ಟು ಬಿಡುತ್ತದೆ. ಹಾಗೇನೇನೆ ಭಗವದ್ ನಾಮ ಅಂತ ಹೇಳ್ತಕ್ಕಂಥದ್ದು ನಮ್ಮ ಒಳಗಡೆ ಪ್ರವೇಶವಾಯಿತು ಅಂತ ಹೇಳಿದ್ರೆ ಅದು ಒಂದಲ್ಲ ಒಂದು ದಿನ ಎಲ್ಲವನ್ನು ಸೀಳಿಕೊಂಡು ಸಂಸ್ಕಾರ ರಾಶಿಯನ್ನು ಭೇದಿಸಿಕೊಂಡು ಅದು ಮೇಲೆ ಬಂದೇ ಬರುತ್ತದೆ ಅಂತ ಮಾತು ಹೇಳ್ತಾ ಇದ್ದಾರೆ. ಕಲಿಯುಗದಲ್ಲಿ ಅತ್ಯಂತ ಸುಲಭವಾದ ಒಂದು ಆಧ್ಯಾತ್ಮಿಕ ಸಾಧನೆಯನ್ನು ಹೇಳಿದರೆ ಜಪ. ಭಗವಂತ ನಾಮ ಸಂಕೀರ್ತನೆ ಅಂತಂದ್ರೆ ಆ ಭಗವಂತ ನಾಮವನ್ನು ಜಪಿಸುವುದು. ಅದನ್ನು ಹೇಳಿದ್ದನ್ನೇ ಹೇಳುದು. ಹಲವಾರು ಮನೋವೃತ್ತಿಗಳನ್ನು ಹೋಗಲಾಡಿಸಿಕೊಂಡು ಏಕವೃತ್ತಿಯನ್ನು ಬೆಳೆಸಿಕೊಳ್ಳೋದಕ್ಕೆ ಇದೇ ಉಪಾಯ. ಏಕತತ್ವಾಭ್ಯಾಸ, ಏಕತತ್ವಾಭ್ಯಾಸ ಅಂತ ಯೋಗದಲ್ಲಿ ಹೆಸರು. ಒಂದೇ ತತ್ವ, ಅದಕ್ಕೆ ಮನಸ್ಸನ್ನು ನಾಟಿಸಿ ಹಲವು 18 ಮುಖಗಳಾಗಿ ಹರಿದು ಹೋಗಿರುವಂತಹ ಮನಸ್ಸನ್ನು ಏಕಮುಖವಾಗಿಸಿ ಭಗವಂತನನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳೋದಕ್ಕೆ, ಅಂದ್ರೆ ಆ ಮನಸ್ಸನ್ನು ಏಕಮುಖವಾಗಿಸುವುದಕ್ಕೆ ಹಲವು 18 ಮುಖಗಳನ್ನು ಹೋಗಲಾಡಿಸಿ ಅದನ್ನು ಏಕಮುಖವಾಗಿಸುವುದಕ್ಕೆ ಒಂದೇ ಮಂತ್ರದ ಪಠನೆ. ಅಯ್ಯೋ, ಹೇಳಿದ ಮಂತ್ರವನ್ನೇ ಹೇಳೋದು ಎಂತ ತಪ್ಪ, ಅದು ಎಷ್ಟು ಹೇಳೋದು? ಅದಕ್ಕೆ ಅವಲೋಕನ ಎಷ್ಟು ಮಾಡಬೇಕೋ ಅಂತ, ಅವಲೋಕನ ಎಷ್ಟು ಮಾಡ್ಬೇಕಪ್ಪ ಇದು ಅಂತ, ಏನಾದಿ ಅಂತ ಇಲ್ವೆ. ಅದಕ್ಕೋಸ್ಕರ ಕೇಳುವಂತ, ಅದಕ್ಕೆ ಬೋರ್ ಆಗ್ತದೆ, ಬೇಜಾರಾಗ್ತದೆ, ಕಹಿ ಆಗ್ತದೆ, ಆದರೂ ಬಿಡಬಾರ್ದು. ಬೀಜ ಹೇಗೆ ಮೊಳೆತು ಸಸಿಯಾಗಿ ಮರವಾಗಿ ಹಣ್ಕೊಡುವವರಿಗೆ ಹೇಗೆ ಬಿಡೋದಿಲ್ವೋ ಆ ರೀತಿಯಲ್ಲಿ ಅದು ಮೊಳೆತು ಮೇಲೆ ಬರೋದಕ್ಕೆ ನಾವೇನ್ ಮಾಡಬೇಕಾಗುತ್ತೆ, ಅದನ್ನು ಉಚ್ಚರಿಸಬೇಕಾಗುತ್ತದೆ. ನಮ್ಮ ಕೆಲಸ ಏನಪ್ಪ ಅಂದ್ರೆ ಸುಮ್ಮನೆ ಉಚ್ಚರಿಸ್ತಾ ಹೋಗುವಂತಹದ್ದು. ಭಕ್ತಿಯಿಂದ ಉಚ್ಚರಿಸೋದಕ್ಕಾಗುದಿಲ್ವಲ್ಲ, ಏಕಾಗ್ರತೆ ಬರೋದಿಲ್ವಲ್ಲ. ಏಕಾಗ್ರತೆಗೂ ಪ್ರಯತ್ನಿಸಬೇಕಾಗಿಲ್ಲ, ಭಕ್ತಿಗೂ ಪ್ರಯತ್ನಿಸಬೇಕಾಗಿಲ್ಲ. ಭಕ್ತಿಯನ್ನು ಏಕಾಗ್ರತೆಯನ್ನು ಕೊಡತಕ್ಕಂಥದ್ದು ಈ ಬೀಜ ಮಂತ್ರ. ನಮ್ಮ ಕೆಲಸ ಏನಂದ್ರೆ ಯಾಂತ್ರಿಕವಾಗಿ ಆದರೂ ಸಂಜೆ ಅದನ್ನ ಜಪಿಸ್ತಾ ಹೋಗುವಂತಹದ್ದು. ಇಷ್ಟು ಮಾಡಿದ್ರೆ ಸಾಕು ಅಂತ ಗುರುಗಳೆಲ್ಲರೂ ಕೂಡ ಹೇಳ್ತಾ ಇದ್ದಾರೆ. ಅಷ್ಟು ಮಾಡಿದ್ರೆ ಅಘಟಿತವಾದದ್ದು ಘಟಿಸಲ್ಪಡುತ್ತದೆ ಅಂತ ಮಾತನ್ನು ಇಲ್ಲಿ ಆ ಮೃದುವಾದ ಬೀಜದ ಉದಾಹರಣೆಯನ್ನು ಕೊಟ್ಟು ಶ್ರೀರಾಮಕೃಷ್ಣ ಹೇಳ್ತಾ ಇದ್ದಾರೆ. ಬರೀಕೆ ಇನ್ನೊಂದು ಮಾತನ್ನು ಹೇಳ್ತಾರೆ, ಕಾಮಕಾಂಚನಗಳ ಮಧ್ಯೆ ಬಹಳ ಕಾಲ ಇದ್ದದೆ ಆದರೆ ಅವು ಮನಸ್ಸನ್ನ ಚಲ್ಲಾಪಿಲಿ ಮಾಡಿಬಿಡುತ್ತದೆ. ಆದ್ರಿಂದ ಬಹಳ ಎಚ್ಚರಿಕೆಯಿಂದಿರಬೇಕು. ಆದರೆ ಸನ್ಯಾಸಿಗಳು ಅಷ್ಟೊಂದು ಹೆದರಿಕೊಳ್ಳಬೇಕಾದೇನಿಲ್ಲ. ನಿಜವಾದ ಸನ್ಯಾಸಿ ಕಾಮಕಾಂಚನಗಳಿಂದ ಬಹಳ ದೂರದಲ್ಲೇ ಇರುತ್ತಾನೆ. ಆದ್ರಿಂದ ಸಾಧನೆಯ ಮೂಲಕ ಆತ ಸರ್ವದಾ ಭಗವಂತನಲ್ಲಿ ತನ್ನ ಮನಸ್ಸನ್ನ ಇಡಬಲ್ಲ. ಸರ್ವದಾ ಭಗವಂತನಲ್ಲಿ ಮನಸ್ಸನ್ನು ಇಡಬಲ್ಲಂತಹ ನಿಜವಾದ ತ್ಯಾಗಿಗಳನ್ನ ಜೇನು ಹುಳುಗಳಿಗೆ ಹೊಲಿಸಬಹುದು. ಅವು ಕೇವಲ ಹೂಗಳ ಮೇಲೆ ಮಾತ್ರ ಇಳಿದು ಕುಳಿತು ಮಧುಪಾನ ಮಾಡುತ್ತವೆ. ಯಾರು ಈ ಜಗತ್ತಿನಲ್ಲಿ ಕಾಮಕಾಂತನಗಳ ಮಧ್ಯೆ ಇರುತ್ತಾರೋ ಅವರು ತಮ್ಮ ಮನಸ್ಸನ್ನ ಭಗವಂತನ ಕಡೆಗೆ ತಿರುಗಿಸಬಲ್ಲರು. ಆದರೆ ಕೆಲವು ವೇಳೆ ಅವರು ಕಾಮಕಾಂತನಗಳ ಕಡೆಗೂ ಅದನ್ನು ತಿರುಗಿಸಿಬಿಡ್ತಾರೆ. ಅವರು ಈ ಸಾಧಾರಣ ನೊಣಗಳ ಹಾಗೆ ಅವು ಸಿಹಿ ತಿಂಡಿಗಳ ಮೇಲೂ ಕೂರುತ್ತವೆ, ಕೊಳೆತು ನಾರುವ ಹುಣ್ಣುಗಳ ಮೇಲೂ ಕೂರುತ್ತವೆ, ಹೇಸಿಗೆಯ ಮೇಲೂ ಕೂರುತ್ತವೆ. ಭಗವಂತನಲ್ಲಿ ಸರ್ವದಾ ಮನಸ್ಸನ್ನಿಡು. ಮೊದಲು ಸ್ವಲ್ಪ ಶ್ರಮಿಸಬೇಕಾಗ್ತದೆ, ಕೊನೆಗೆ ವಿಶ್ರಾಂತಿ ವೇತನವನ್ನ ಅನುಭವಿಸುತ್ತಾ ಕೊಡ್ತಿರಬಹುದು. ಮೊದಲು ಸ್ವಲ್ಪ ಕಷ್ಟಪಡಬೇಕಾಗ್ತದೆ, ಆಮೇಲೆ ವಿಶ್ರಾಂತಿ ವೇತನವನ್ನ ಅನುಭವಿಸ್ತಾ ಕೊಡ್ತಿರಬಹುದು. ವಿಶ್ರಾಂತಿ ವೇತನದ ಉದಾಹರಣೆ ಕೊಟ್ಟು ಹೇಳಿದರು ಶ್ರೀರಾಮಕೃಷ್ಣ. ವಿಶ್ರಾಂತಿ ವೇತನ ಪೆನ್ಷನ್ ಯಾವಾಗ ಸಿಗುತ್ತೆ? 30-35 ವರ್ಷ ಸರ್ವಿಸ್ ಮಾಡಿದ ಮೇಲೆ ರಿಟೈರ್ ಮಾಡಿಬಿಟ್ಟು ನಿವೃತ್ತವನ್ನಾಗಿಸಿ ಆಮೇಲೆ ಮನೆಗೆ ಬರ್ತಾ ಇರ್ತದೆ ಅಷ್ಟೋ ಇಷ್ಟೋ. ಅದು ಸರ್ಕಾರಿ ನೌಕರಿಗೆ ಮಾತ್ರ, ಬಾಕಿ ಉಳಿದವರಿಗೆಲ್ಲ ಇಲ್ಲ ಅಂತ ಕಾಣ್ತು. ಭಗವಂತನೇ ದೊಡ್ಡ ಸರ್ಕಾರ, ಭಗವಂತನ ಸೇವೆ ಮಾಡಬೇಕು, ಆ ಬಗೆಯ ಸಾಧನೆ ಮಾಡಬೇಕು. ಕೊನೆಗೆ ಪೆನ್ಷನ್ ಕೊಡ್ತಾನ. ಏನಂದ್ರೆ ಪೆನ್ಷನ್? ಆನಂದ, ಆನಂದವನ್ನು ಅನುಭವಿಸ್ತಾ ಕುಳಿತುಕೊಳ್ಳೋದು. ಒಂದ್ ಕಡೆ ಸುಮ್ ಸುಮ್ನೆ ಆನಂದ ಆಗ್ತಾ ಇತ್ತು ಅಂತಂದ್ರೆ ಅಲ್ಲಿ ಇಲ್ಲಿ ಹೋಗಿ ಯಾಕೆ ಮೈ ನೋಯಿಸ್ಕೋಬೇಕು? ಹಾಗಾದ್ರೆ ಅಲ್ಲಿ ಇಲ್ಲಿ ಯಾತಕ್ಕೆ ಹೋಗ್ತಾ ಇದ್ದಾರೆ? ಆನಂದ ಸಿಗ್ತಾ ಇಲ್ಲ, ಅಲ್ಲಿ ಸಿಕ್ಕಿತು ಇಲ್ಲಿ ಸಿಕ್ಕಿತು ಅಂತ ಅಲ್ಲಿ ಆಡ್ತಾ ಇರ್ತಾರೆ. ಕೊನೆಗೆ ನೋಡಿದ್ರೆ ಸಿಕ್ಕೋದು ಇಲ್ಲೇ ಇದೆ. ಅದಕ್ಕೇನು ಮಾಡಬೇಕು? ಶ್ರೀರಾಮಕೃಷ್ಣ ಹೇಳಿದ್ರಲ್ಲ, ಮೊದಲು ಸ್ವಲ್ಪ ಶ್ರಮಿಸಬೇಕಾಗುತ್ತೆ. ಆಧ್ಯಾತ್ಮಿಕ ಸಾಧನೆ ಅಂದ್ರೆ ಅದೇ ಶ್ರಮಿಸುವುದು. ದೊಡ್ಡ ಹೋರಾಟ, ಮನಸ್ಸು ನಿಲ್ಲುವುದಿಲ್ಲ, ಮನಸ್ಸು ಏಕಾಗ್ರವಾಗುವುದಿಲ್ಲ, ಜಪ ಮಾಡುವುದಕ್ಕೆ ಇಷ್ಟವಾಗುವುದಿಲ್ಲ, ಕೆಲಸ ಕಾರ್ಯಗಳು ಹೆಚ್ಚಾಗ್ತಾ ಇವೆ. ಹೆಚ್ಚು ಮಾಡಿಕೊಳ್ಳೋದು ಗೊತ್ತಿಲ್ಲ ಅಲ್ಲಿ, ಕೆಲಸ ಕಾರ್ಯಗಳು ಹೆಚ್ಚಾಗ್ತಾ ಇವೆ. ಅಲ್ಲಿಗೆ ಹೋಗ್ಬೇಕು, ಇಲ್ಲಿಗೆ ಹೋಗ್ಬೇಕು, ಮದುವೆಗೆ ಹೋಗ್ಬೇಕು, ಬಂಧುಗಳು ಬಳಗದವರು ಕರಿತಾ ಇದ್ದಾರೆ, ಇಲ್ಲ ಅನ್ನೋದಕ್ಕಾಗುವುದಿಲ್ಲ. ಅಲ್ಲಿಗೂ ಹೋಗ್ಬೇಕು, ಜಪವನ್ನು ಮಾಡಬೇಕು, ಸಮಯ ಸಾಕಾಗುವುದಿಲ್ಲ. ಹೀಗೆ ನೂರಾರು ಸಮಸ್ಯೆಗಳು, ಅವುಗಳನ್ನೆಲ್ಲ ತಟಾಯಿಸಿಕೊಂಡು ಹೋಗಲಾಡಿಸಿಕೊಂಡು ಭಗವಂತನಿಗಾಗಿ ಕುಳಿತುಕೊಳ್ಬೇಕು. ಅದೇ ಶ್ರಮಿಸುವುದು ಅಂದ್ರೆ ಮೊದಲು ಹೊರಗಡೆಯ ಪ್ರತಿಬಂಧಕಗಳನ್ನ ಹೋಗಲಾಡಿಸಿಕೊಳ್ಬೇಕು, ಆಮೇಲೆ ಒಳಗಡೆ ಉತ್ಪನ್ನವಾಗುವಂತಹ ಪ್ರತಿಬಂಧಕಗಳನ್ನ ಹೋಗಲಾಡಿಸಿಕೊಳ್ಬೇಕು. ಅಥವಾ ಹೊರಗಡೆಯ ಒಳಗಡೆಯ ಎಲ್ಲ ಪ್ರತಿಬಂಧಕಗಳನ್ನು ಕೂಡ ಗಮನಿಸದೆ ಶ್ರೀರಾಮಕೃಷ್ಣ ಆಗಲೇ ಹೇಳಿದಂತೆ ಮಂತ್ರ ಜಪವನ್ನು ಮಾಡ್ತಾ ಇರ್ಬೇಕು. ಆ ಮಂತ್ರ ಜಪವನ್ನು ಮಾಡ್ತಕ್ಕಂತಹದ್ದು ಅದಾಗಲೇ ಹೇಳಿದಂತೆ ಬೋರ್. ಬೋರ್ ಅಂದ್ರೇನು? ಬೋರ್ ಅಂದ್ರೆ ಕೊರೆಯುವುದು ಅಂತ ಅರ್ಥ. ಬೋರ್ ವೆಲ್ ಅಂತ ಕೇಳಿದ್ರೆ ನೀವು ಬೋರ್ ವೆರಿ ವೆಲ್, ಬೋರ್ ವೆಲ್ ಚೆನ್ನಾಗಿ ಕೊರೆ ಅಂತ. ಆಗ ವೆಲ್ ಅಂದ್ರೆ ಇನ್ನೊಂದರ್ಥ ಬಾವಿ ಅಂತ. ಚೆನ್ನಾಗಿ ತೋಡಿದ್ರೆ ಆಳವಾಗಿ ಹೋಗುತ್ತದೆ, ಅಲ್ಲಿ ಸಿಹಿ ನೀರು ಸಿಗುತ್ತದೆ. ಆದ್ರಿಂದ ಈ ಬೋರ್ ಮಾಡಿಕೊಳ್ಬೇಕು ನಾವು. ಈ ಬೋರಿಗೆ ನಾವು ಸಿದ್ಧರಾಗಿರಬೇಕು. ಜಪ ಮಾಡುವಂತಹ ಬೋರಿಗೆ, ಆಧ್ಯಾತ್ಮಿಕ ಸಾಧನೆ ಅಂತಿರುವ ಬೋರಿಗೆ ನಾವು ಸಿದ್ಧರಾಗಿರ್ಬೇಕು. ಮಾಡಿ ಮಾಡಿ ಮಾಡಿ ಹದೀರ ಆಳಕ್ಕೆ ಹೋಗಿ ಅಲ್ಲಿ ನೀರಿನ ಬರುತ್ತೆ. ಎಂಥ ನೀರು, ಎಂಥ ಜಲ, ಜೀವ ಜಲ, ಅಮೃತ ಜಲ ಅದು. ಭಗವದ ಆನಂದ ಅಂತ ಹೇಳ್ತಕ್ಕಂಥ ಅಮೃತ ಅದನ್ನು ನಾವು ಪಡೆಯಬಹುದು. ಒಮ್ಮೆ ನೀರು ಸಿಕ್ಕಿದ ಮೇಲೆ, ಆ ಅಮೃತ ಸಿಕ್ಕಿದ ಮೇಲೆ ಅದನ್ನು ಕುಡಿತಾ ಇರೋದು. ಇನ್ನೊಬ್ರಿಗೆ ಕೊಡೋದಕ್ಕೆ ಮನಸ್ಸಿದ್ರೆ ಕೊಡಿ, ಒಂದಷ್ಟು ಇಲ್ಲದೆ ಹೋದ್ರೆ ನೀವೇ ಕುಡೀರಿ. ಆ ನೀರು ತರತಕ್ಕಂಥ ಅದು ಬರುತ್ತಲ್ಲ, ಆನಂದ ತರತಕ್ಕಂಥ ಅದು ಬರುತ್ತಲ್ಲ, ಅದೇ ವಿಶ್ರಾಂತಿ ವೇತನ. ಈಗ ಇಲ್ಲಿಗೆ ಅಂದಿನ ದಿನದ ಕಾರ್ಯಕ್ರಮ ಮುಗಿಯುತ್ತದೆ. ಮಾಸ್ಟರ್ ಮಾಷೆಯ ಮುಂದುವರಿಸ್ತಾನೆ. 15 ಏಪ್ರಿಲ್ 1883 ಚೈತ್ರ ಶುಕ್ಲಾಷ್ಟಮಿ ಭಾನುವಾರ. ಪರಮಹಂಸರ ಪ್ರಿಯ ಶಿಷ್ಯನಲ್ಲೊಬ್ಬರಾದ ಸುರೇಂದ್ರ ಅವರನ್ನು ತನ್ನ ಮನೆಗೆ ಅನ್ನಪೂರ್ಣಾದೇವಿಯ ಪೂಜೆಯ ನಿಮಿತ್ತವಾಗಿ ಆಹ್ವಾನಿಸಿದ್ದಾನೆ. ತಮ್ಮ ಭಕ್ತರೊಡನೆ ಪರಮಹಂಸರು ಬಂದಾಗ ಸಾಯಂಕಾಲ 6. ಸುರೇಂದ್ರ ದೇವರ ಕೋಣೆಯಲ್ಲಿ ಭಗವತಿಯನ್ನ ಪೂಜೆ ಮಾಡ್ತಾ ಇದ್ದಾನೆ. ಆತ ಆಕೆಯ ಪಾದ ಪದ್ಮಗಳಿಗೆ ದಾಸವಾಳದ ಹೂವು ಮತ್ತು ಬಿಲ್ವ ದಳ ಇವುಗಳನ್ನು ಅರ್ಪಿಸ್ತಾ ಇದ್ದಾನೆ. ಕೊರಡಿಗೆ ಹೂವಿನ ಮಾಲೆಯನ್ನು ಹಾಕಿದ್ದಾನೆ. ಪರಮಹಂಸರು ಒಳ ಅಂಗಳಕ್ಕೆ ಬಂದು ದೇವಿಗೆ ಪ್ರಣಾಮ ಮಾಡಿದರು. ಅನಂತರ ಹೊರ ಅಂಗಳಕ್ಕೆ ಬಂದು ಭಕ್ತರೊಡನೆ ರತ್ನಗಂಬಳಿಯ ಮೇಲೆ ಕುಳಿತುಕೊಂಡ್ರು. ಆ ರತ್ನಗಂಬಳಿಯ ಮೇಲೆ ಅದರಲ್ಲಿ ಕೆಲವು ವರವದಿಂಬುಗಳು ಬಿದ್ದಿದ್ದುವು. ಪರಮಹಂಸರಿಗೆ ಅವುಗಳಲ್ಲೊಂದನ್ನು ಕೊಟ್ಟಾಗ ಅವರು ಅದನ್ನು ಒಂದು ಕಡೆಗೆ ತಳ್ಳಿಬಿಟ್ರು. ಈಗ ಶ್ರೀರಾಮಕೃಷ್ಣ ಭಕ್ತರಿಗೆ ಹೇಳ್ತಾ ಇದ್ದಾರೆ, ವರಗುದಿಂಬು ಒರಗಿಕೊಂಡು ಕುಳಿತುಕೊಳ್ಳದೆ ನೋಡಿ, ಅಭಿಮಾನ ಜಯಿಸುವುದು ಅಂದ್ರೆ ಬಹಳ ಕಷ್ಟ. ವಿಚಾರ ಮಾಡಬಹುದು, ಅಹಂಕಾರ ಅಂತನ್ನೋದೇನೂ ಇಲ್ಲ ಅಂತ ಅನ್ನೋದಾಗಿ, ಆದ್ರೆ ಎಲ್ಲೋ ಅದು ಬಂದ್ಬಿಡ್ತದೆ. ಆಡಿನ ತಲೆಯನ್ನು ಕತ್ತರಿಸಿದ ನಂತರವೂ ಅದರ ಅಂಗ ಪ್ರತ್ಯಂಗ ಸ್ವಲ್ಪ ಹೊತ್ತು ಅಲುಗಾಡ್ತಾ ಇರ್ತದೆ. ಸ್ವಪ್ನದಲ್ಲಿ ಏನೋ ಒಂದು ಭಯಂಕರ ಅನುಭವ ಆಯಿತು ಅಂತ ಇಟ್ಕೊಳ್ಳಿ. ನಿದ್ರೆಯಿಂದ ಹೇಳ್ತೇವೆ, ಚೆನ್ನಾಗಿ ಎಚ್ಚರಗೊಂಡಿರ್ತೇವೆ, ಆದರೂ ಎದೆ ಮಾತ್ರ ಡಬಡಬ ಅಂತ ಇನ್ನೂ ಹೊಡೆದುಕೊಳ್ಳುತ್ತಿರುತ್ತದೆ. ಅಹಂಕಾರವು ಹಾಗೆ ಒಡೆದು ಓಡಿಸಿದ್ರು ಎಲ್ಲಿಂದಲೋ ಬಂದುಬಿಡ್ತದೆ. ಆಗ ಮನುಷ್ಯ ಹುಬ್ಬು ಗಂಟು ಹಾಕಿಕೊಂಡು ಹೇಳ್ತಾನೆ, ಏನು ನನಗೆ ಗೌರವ ತೋರದೆ ಹೋದ್ರಲ್ಲ, ವರದ ದಿಂಬು ಕೊಟ್ಟದಕ್ಕೆ ಇಷ್ಟು ಮಾತು ಹೇಳಿದ್ರು ಶ್ರೀರಾಮಕೃಷ್ಣ. ಏನೋ ಆರಾಮವಾಗಿ ಹೊರಕೊಳ್ಳಿ ಅಂತೇಳಿ ಆ ಭಕ್ತರು ಇಷ್ಟಪಟ್ಟರೆ ಹೊರಕೊಳ್ಳೋದು ತಪ್ಪೆ, ಊಟವಾದ ಮೇಲೆ ಅಥವಾ ಏನಾದರೂ ಸ್ವಲ್ಪ ಹೊತ್ತು ಮಾತನಾಡಬೇಕು ಅಂತನೋ ಸಂದರ್ಭದಲ್ಲಿ ಸಂದರ್ಭೋಚಿತವಾಗಿ ಅವರು ಒಂದಲ್ಲ ಒಂದು ಪಾಠವನ್ನ ಜನರಿಗೆ ತಿಳಿಸೋದಕ್ಕೆ ಇಷ್ಟಪಡ್ತಾ ಇದ್ದಾರೆ. ಹೊರಗದಿಂಬು ಹೊರಕೊಂಡು ಕೂಡಲೇ ಕಾಲು ಮೇಲೆ ಕಾಲು ಹಾಕೋಣ ಅಂತ ಮನಸ್ಸಾಗುತ್ತೆ. ಆಮೇಲೆ ಸ್ವಲ್ಪ ಮೂಗಿನ ಕೆಳಗಡೆ ಇರತಕ್ಕಂಥದ್ದನ್ನ ಹೀಗೆ ಎತ್ತೋಣ ಅಂತ ಮನಸ್ಸಾಗುತ್ತೆ. ಅದೆಲ್ಲ ಅಹಂಕಾರದ ಅಭಿವ್ಯಕ್ತಿಗಳು. ನಮ್ಮ ಶರೀರದ ಹಾವಭಾವಗಳಲ್ಲೇ ನಾವು ನಮ್ರರೋ ಅಥವಾ ವಿನಯವಂತರೋ ಅನ್ನೋದು ಗೊತ್ತಾಗಿಬಿಡ್ತದೆ. ಒಬ್ಬ ರೌಡಿ ಇದ್ರೆ ಅವನ ಹಾವಭಾವ ಅವನ ಮುಖ ವಿನ್ಯಾಸಗಳಿಂದ ಅವನ ಅಂತವನು ಅಂತ ಅನ್ನೋದನ್ನು ಹೇಳಿಬಿಡಬಹುದು. ಹಾಗೆ ಒಬ್ಬ ಸಜ್ಜನನಿದ್ರೆ ಅವನ ಸಜ್ಜನಿಕೆಯನ್ನ ಅವನ ಶರೀರದ ಅಂಗ ಲಕ್ಷಣ ಅವನ ಹಾವಭಾವಗಳ ಮೂಲಕ ನಾವು ತಿಳಿದುಕೊಳ್ಳಬಹುದಾಗುತ್ತೆ. ಇಲ್ಲಿ ಈ ವಿಲಾಸದ ಅಂಶಗಳನ್ನೆಲ್ಲ ಸಾಧಕನಾದವನು ಸ್ವೀಕರಿಸಿದ ಪಕ್ಷದಲ್ಲಿ ಅವನಲ್ಲಿ ಅಹಂಕಾರ ಅನ್ನೋದು ವೃದ್ಧಿಗೊಳ್ಳುತ್ತದೆ. ಆದ್ದರಿಂದ ಅಂಥ ವಸ್ತುಗಳನ್ನು ದೂರ ಇಡಬೇಕು. ಸನ್ಯಾಸಿಗಳಾದಂತಹ ನಮಗೆ ಎಂತೆಂತಹ ವಸ್ತುಗಳನ್ನೆಲ್ಲ ತಂದುಕೊಡ್ತಾರೆ ಭಕ್ತಾದಿಗಳು ಅಂತಂದ್ರೆ ನಿಮಗೆಲ್ಲ ಆಶ್ಚರ್ಯವಾಗುತ್ತೆ. ಪಾಪ ಸನ್ಯಾಸಿಗಳು ಅವರಿಗೇನು ಇಲ್ಲ ಅಂತ ತಂದುಕೊಡೋದು, ಇದನ್ನಾದರೂ ಇಟ್ಕೊಳ್ಳಿ ಅಂತ. ಅತ್ಯಂತ ಉತ್ಕೃಷ್ಟವಾದ ವಸ್ತುಗಳನ್ನೇ ತಂದುಕೊಡ್ತಾರೆ. ಸನ್ಯಾಸಿ ಆದವನು ಮೊದಲೇದಾಗಿ ನಿರಾಕರಿಸಬೇಕು ಅದನ್ನ. ಭಕ್ತಾದಿಗಳು ತಮ್ಮ ಭಕ್ತಿಯ ಪ್ರಭಾವದಿಂದಾಗಿ ತಂದುಕೊಡಬಹುದು, ತಮ್ಮ ಗೌರವವನ್ನು ಆ ಮೂಲಕ ವ್ಯಕ್ತಪಡಿಸುವುದಕ್ಕಾಗಿ ತಂದುಕೊಡಬಹುದು. ಸನ್ಯಾಸಿಗಳು ನಾನು ತಪಸ್ಸು ಮಾಡಿದ್ದು ಸುಮ್ಮನೆ ನಾವು ಅದಕ್ಕಾಗಿ ಬಂದಿದೆ ಇರಲ್ಲ ಅನುಭವಿಸೋಣ ಅಂತ ಅವುಗಳನ್ನೆಲ್ಲ ತೋರಿಸ್ಕೊಂಡ್ಬಿಟ್ರೆ ಆಮೇಲೆ ನೋಡಿದ್ರೆ ಬಾಕಿ ಉಳಿದವರು ಇವ್ರು ಯಾರು, ಇವರು ಸನ್ಯಾಸಿಗಳು ಸಾವುಕಾರರು. ಹಾಗಾದ್ರೆ ಏನ್ ಮಾಡ್ಬೇಕು? ನಾನಾಗಲೇ ಹೇಳಿದಾಗ ಮೊದಲನೇದಾಗಿ ನಿರಾಕರಿಸಬೇಕು. ಇದು ನನಗೆ ಬೇಡ, ಇದು ನನಗೆ ಬೇಡ ಅಂತ ಹೇಳಬೇಕು. ಕೆಲವರು ಹಾಗೂ ಮಾಡುವವರು ಇದ್ದಾರೆ. ಆದರೆ ನನ್ನಂತ ಕೆಲವು ಸನ್ಯಾಸಿಗಳು ಬೇರೆ ರೀತಿಯಲ್ಲಿ ಆಲೋಚನೆ ಮಾಡ್ತಾರೆ. ಅವರು ಕೊಟ್ಟದ್ದನ್ನ ಅವರ ಗೌರವಕ್ಕೆ ಪ್ರೀತಿಗೆ ವಿಶ್ವಾಸಕ್ಕೆ ಮನ್ನಣೆ ಕೊಡುವುದಕ್ಕೋಸ್ಕರ ತೆಗೆದುಕೊಳ್ತಾರೆ. ಸ್ವಾಮಿಗಳು ತೆಗೆದುಕೊಟ್ಲು ಅಂತನ್ನುವ ತೃಪ್ತಿ ಸಮಾಧಾನ ಅವರಿಗೆ. ಅವರ ಹತ್ತು ಕಡೆ ಹೋದ ಮೇಲೆ ಇವರು ಆ ವಸ್ತುಗಳು ಯಾರಿಗೆ ಬೇಕು ಅಂತ ಅನಿಸಿರ್ತದೋ, ಕೆಲವರಿಗೆ ಬೇಕು ಅಂತ ಇರ್ತಕ್ಕಂತಹ ಬಡವರೆಲ್ಲ ಇರ್ತಾರಲ್ಲ, ಬೇಕು ಅನ್ನೋನೇ ಬಡವ, ಸಾಕು ಅನ್ನೋನೇ ಶ್ರೀಮಂತ. ಭೋಗಾಭಿಲಾಷೆ ಅಂತ ಹೇಳ್ತಕ್ಕಂತಹದ್ದು ಒಂದಿಷ್ಟು ಈಡೇರಿತು ಅಂತ ಹೇಳಿದ್ರೆ ಜೀವ ಬಹಳ ಬೇಗ ತ್ಯಾಗದ ಕಡೆಗೆ ಹೋಗ್ತದೆ. ನಮ್ಮ ಭಾರತೀಯರಿಗಂತೂ ಬಹಳ ಬೇಗ ಇವುಗಳೆಲ್ಲ ಸಾಕು ಸಾಕು ಅಂತ ಅನ್ಸಿರ್ತದೆ. ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ಭಾರತದ ನೆಲದಲ್ಲಿ ಧರ್ಮ ಅಂತ ಹೇಳ್ತಕ್ಕಂಥದ್ದು ತಾನೇ ತಾನಾಗಿ ಇದೆ ಅಂತ, ಬಹಳ ಸತ್ಯ. ಅಂತೂ ಈ ಸನ್ಯಾಸಿಗಳು ತೆಗೆದುಕೊಂಡಂತಹ ಸನ್ಯಾಸಿಗಳು ಸಂಬಂಧಪಟ್ಟಂತಹ ತಕ್ಕಂತಹ ಸೂಕ್ತವಾದಂತಹ ವ್ಯಕ್ತಿಗಳನ್ನ, ಯೋಗ್ಯರಾದಂತಹ ವ್ಯಕ್ತಿಗಳನ್ನು ಕಂಡು ಅವರಿಗೆ ಅದನ್ನು ಕೊಡುತ್ತಾರೆ. ಇದರಿಂದಾಗಿ ಆ ಬಡ ಜನರು ಸಾಮಾನ್ಯರು ಅಂತ ಹೇಳ್ತಕ್ಕಂಥವ್ರು ಯಾರಿದ್ದಾರೋ ಅವರಿಗೆ ಒಂದಿಷ್ಟು ಸಮಾಧಾನ, ತೃಪ್ತಿ, ಒಂದು ಬಗೆಯ ಭೌತಿಕ ಸಂಪತ್ತಿನ ಕೆಲವು ಅಂಶ ಪರಿಪೂರ್ಣವಾದಂತೆ ಆಗ್ತದೆ ಅವರಿಗೆ. ಅಂದ್ರೆ ಏನರ್ಥ? ಅವರ ಬಡತನ ಅಂತ ಹೇಳ್ತಕ್ಕಂಥದ್ದು ಒಂದಿಷ್ಟು ಕಡಿಮೆ ಆಗ್ತದೆ. ಜೊತೆಯಲ್ಲಿ ಇನ್ನೊಂದು ವಿಚಾರ ಇದೆ, ಸ್ವಾಮಿಗಳು ಕೊಟ್ಟರು, ಸ್ವಾಮಿಗಳು ನಮ್ಮ ಮೇಲೆ ಎಷ್ಟೊಂದು ಪ್ರೀತಿ ಇಟ್ಕೊಂಡಿದ್ದಾರೆ, ಎಷ್ಟು ಜನಗಳ ಮಧ್ಯೆ ನಮ್ಮನ್ನೇ ಆರಿಸಿ ಆರಿಸಿ ನಮಗೆ ಕೊಟ್ಟರು ಅಂತನ್ನುವ ಈ ಭಾವ ಅವರಲ್ಲಿ ಇದ್ದೇ ಇರ್ತದೆ. ಈ ಭಾವ ಅವರ ಹೃದಯದ ಆಳದಲ್ಲಿ ಇರ್ತದಲ್ಲ, ಅದು ಅವರನ್ನ ಮೇಲೆ ಎತ್ತುತ್ತದೆ. ಅವರು ಸದಾ ಆ ಸಾಮಾನ್ಯನೊಂದಿಗೆ, ಆ ವಸ್ತುಗಳೊಂದಿಗೆ ಸ್ವಾಮಿಗಳನ್ನು ನೆನಪು ಮಾಡಿಕೊಳ್ತಾ ಇರ್ತಾರೆ. ಸ್ವಾಮಿಗಳು ಅಂದ್ರೆ ದೇವರಿಗೆ ಸಂಬಂಧಪಟ್ಟವರು. ಹೀಗೆ ಪರ್ಯಾಯವಾಗಿ ಅವರಿಗೆ ಭಗವಂತನ ಸ್ಮರಣೆ ಆಗ್ತದೆ, ಅವರ ಮನಸ್ಸು ಸಾತ್ವಿಕ ಆಗ್ತದೆ. ಸನ್ಯಾಸಿಗಳನ್ನೇ ಯಾರು ಮನಸ್ಸಿನಲ್ಲಿ ಸ್ಮರಿಸಿಕೊಳ್ತಾ ಇರ್ತಾರೋ ಅವರಲ್ಲಿ ಒಂದು ಬಗೆಯ ತ್ಯಾಗ ಮನೋಭಾವ ತಾನೇ ತಾನಾಗಿ ಬರುತ್ತದೆ. ಅದಕ್ಕೋಸ್ಕರ ಸನ್ಯಾಸಿಗಳು ಸಹವಾಸ ಮಾಡಬೇಡಿ ಅಂತ ಮನೆಯಲ್ಲಿ ಎಚ್ಚರ ಕೊಡೋದು ಬಹಳ ಜನ. ಈ ಒಂದು ಸಾತ್ವಿಕ ಗುಣ ಅಂತ ಹೇಳ್ತಕ್ಕಂಥದ್ದು ಅವರಲ್ಲಿ ಬಂದೇ ಬರ್ತದೆ. ಒಂದಲ್ಲ ಒಂದು ದಿನ ಅವರು ಕೂಡ ಉದಾಹರಣೆಗಳಾಗಿ ಒಂದು ತ್ಯಾಗಿಗಳಾಗಬಹುದು, ಇಲ್ಲಿದ್ರೆ ಸನ್ಯಾಸಿಗಳೇ ಆಗ್ಬಹುದು. ಹೀಗೆ ಎರಡು ಪ್ರಯೋಜನ ಅದರಿಂದ ಇದೆ ನೋಡಿ. ಕೊಟ್ಟವರಿಗೂ ಸಮಾಧಾನ, ಈ ಸನ್ಯಾಸಿಗಳಿಂದ ಪಡೆದವರಿಗೂ ಸಮಾಧಾನ. ಸನ್ಯಾಸಿಗಳಿಂದ ಪಡೆದಾಗ ಸಂಸಾರಿಗಳಿಂದ ಪಡೆದಂತೆ ಅಲ್ಲ, ಬಂಧನ ಇಲ್ಲ ಅಲ್ಲಿ. ದಾನ ಪಡೆದವನು ತನ್ನ ಮನೋಭಾವದಲ್ಲಿ ದಾಸ್ಯ ಮನೋಭಾವಕ್ಕೆ ಗುರಿಯಾಗದಂತೆ ಆಗಬೇಕಾದ್ರೆ ಬಹಳ ಮುಖ್ಯ. ದಾಸ್ಯ ಮನೋಭಾವಕ್ಕೆ ಗುರಿಯಾಗಿಸುವಂತಹ ದಾನ ಪಟ್ಟವನನ್ನೂ ಬಂಧಿಸ್ತದೆ, ಪಡೆದವನನ್ನೂ ಬಂಧಿಸ್ತದೆ, ಇಬ್ಬರಿಗೂ ಅದು ಅಪಾಯಕರ. ಸನ್ಯಾಸಿ ಯಾವಾಗಲೂ ಮುಕ್ತ ಅಂತ, ಸ್ವತಃ ಅವನು ಬಂಧನ ರಹಿತ. ಆದ್ರಿಂದ ಅವನಿಂದ ಪಡೆದವನು ಮುಕ್ತನಾಗಿದ್ದಾನೆ, ಸನ್ಯಾಸಿ ಅಂತೂ ಮುಕ್ತನಾಗಿ ಇದ್ದಾನೆ. ಇಲ್ಲಿ ಸಂದರ್ಭೋಚಿತವಾಗಿ ನಾನು ಈ ಮಾತನ್ನು ಹೇಳ್ತಾ ಇದ್ದೇನೆ. ಆದರೆ ಸನ್ಯಾಸಿಗಳಾದರೂ ಸರಿಯೇ, ಗೃಹಸ್ಥರಾದರೂ ಸರಿಯೇ, ಆ ಭೋಗದ ವಸ್ತುಗಳನ್ನ, ವಿಲಾಸದ ವಸ್ತುಗಳನ್ನ, ಜಂಬವನ್ನು ಹೆಚ್ಚಿಸತಕ್ಕಂಥ ವಸ್ತುಗಳನ್ನ, ದರ್ಪವನ್ನು ಹೆಚ್ಚಿಸುವಂತಹ ವಸ್ತುಗಳನ್ನ ಇಟ್ಕೊಂಡಿದ್ದೆ ಆದ್ರೆ ಅವರಲ್ಲಿ ತಾವು ಬಿಟ್ಟೆವು ಅಂದ್ಕೊಂಡಂತಹ ಅಹಂಕಾರವು ಕೂಡ ಬಂದು ಅವರ ಅವನತಿಗೆ, ಅಧಪ್ಪತನಕ್ಕೆ ಕಾರಣವಾಗ್ತದೆ ಅಂತನ್ನುವ ಒಂದು ಸೂಕ್ಷ್ಮವನ್ನು ನಮ್ಮ ಮುಂದೆ ಇಡ್ತಾ ಇದ್ದಾರೆ ಶ್ರೀರಾಮಕೃಷ್ಣ. ಏನಿದು ನನಗೆ ಗೌರವ ತೋರ್ತೇ ಹೋದಲ್ಲ ಅಂತನ್ನುವ ಮನೋಭಾವ, ಇದು ಸನ್ಯಾಸಿಗಳಲ್ಲೂ ಕೂಡ ಅಲ್ಲಲ್ಲಿ ಇರುವುದನ್ನು ನಾವು ಕಾಣ್ತೇವೆ. ನಿನ್ನೆ ತಾನೇ ನಮ್ಮ ಯುವಕರಿಗೆ ಹೇಳಿದೆ, ಸನ್ಯಾಸಿಗಳು ಚಿನ್ನದ ಪಾಲಕಿಯಲ್ಲಿ ಅಥವಾ ಚಿನ್ನದ ಕಿರೀಟ ಹಾಕೊಂಡು ಪಾಲಕಿಯಲ್ಲಿ ಇರತಕ್ಕಂಥದ್ದು ಅಥವಾ ಸಿಂಹಾಸನದ ಅಧಿಪತಿಯಾಗಿರತಕ್ಕಂಥದ್ದು ಇವುಗಳನ್ನ ಸನ್ಯಾಸಿಗಳೇ ಮಾಡಿಕೊಂಡಿದ್ದಲ್ಲ. ನಿಜಕ್ಕೂ ಇವುಗಳನ್ನ ಗೃಹಸ್ಥರು ಮಾಡೋದಕ್ಕೆ ಶುರು ಮಾಡಿದ್ರು, ಸನ್ಯಾಸಿಗಳು ಹಾಗಾದ್ರೆ ಇರಲಿ ಅಂತ ಇಟ್ಕೊಂಡ್ಬಿಟ್ಟು. ಅದಕ್ಕೆ ಒಳ್ಳೊಳ್ಳೆ ಅರ್ಥವನ್ನೆಲ್ಲ ಬೇರೆ ಕೊಡ್ತಾ ಬಂದ್ರು. ಸನ್ಯಾಸಿಗಳು ತಿಳ್ತಕ್ಕಂಥವರು ಆತ್ಮ ಸಾಮ್ರಾಜ್ಯದ ಚಕ್ರವರ್ತಿ ಅಂತ ಆ ಕಿರೀಟ ಇಟ್ಕೊಂಡ್ಬಿಟ್ರು. ಆತ್ಮ ಸಾಮ್ರಾಜ್ಯದ ಚಕ್ರವರ್ತಿ ಆನಂದದ ಕಿರೀಟವನ್ನ, ವೈರಾಗ್ಯದ ಕಿರೀಟವನ್ನ, ವಿವೇಕದ ಕಿರೀಟವನ್ನು ಇಟ್ಕೊಳ್ಬೇಕಲ್ಲದೆ ಈ ಸಾಮಾನ್ಯ ರಾಜರು ಹೊತ್ಕೊಳ್ತಕ್ಕಂತಹ ಚುಚ್ಚುವಂತ ಆ ರತ್ನದ ಕಿರೀಟವನ್ನು ಇಟ್ಕೊಂಡ್ರೆ ಹೇಗಾಗುತ್ತೆ, ಚುಚ್ಚದೆ ಬಿಡುತ್ತೀಯ ಅದು? ಆ ಕಿರೀಟವೂ ಚುಚ್ಚದೇ ಕೆಲವು ಜನರು ಚುಚ್ಚು ಬಿಡ್ತಾರೆ. ಕೆಲವು ಜನ ಭಕ್ತಿಯಿಂದ ಕಿರೀಟವನ್ನ ಇಡ್ತಾರೆ, ಇನ್ನು ಬಾಕಿ ಉಳಿದವರ ನೋಡಯ್ಯ ನಮ್ ಜಂಬ ಸನ್ಯಾಸಿ ಅಂತೆಲ್ಲ ಬಿಟ್ಟು ಬಿಟ್ಟು ಬಂದು ಇದನ್ನು ಹೊತ್ಕೊಂಡಿದ್ದಾರೆ. ಹೀಗೆ ಆ ಮಾತಿಗೂ ಕೂಡ ಅವರು ಗುರಿಯಾಗಬೇಕಾಗುತ್ತೆ. ಅದಕ್ಕೆ ನಮ್ಮ ಯುವಕ ಸಂಘದ ಹುಡುಗರಿಗೆ ಹೇಳ್ತಾ ಇದ್ದೆ, ಜನಗಳೇ ಮಾಡಿಟ್ಟಿದ್ದಲ್ಲ ಅದಕ್ಕೆ ಈ ಸನ್ಯಾಸಿಗಳು ಬಲಿಯಾಗಿಬಿಟ್ರು, ಹಾಗಲ್ಲ ಇರಬೇಕಾದ್ರು. ಜನ ಈ ಸನ್ಯಾಸಿಗಳು ಜನರೊಂದಿಗೆ ಒಂದಾಗಿ ಇರಬೇಕು. ನಾನು ಮೇಲೂ ನೀನು ಕೀಳು ಅಂತ ಹೇಳ್ತಕ್ಕಂತಹ ಭಾವ ಅಲ್ಲಿ ಇರಬಾರ್ದು. ಈ ಮಾತನ್ನ ಸಮಯೋಚಿತವಾಗಿ ನಾನು ಹೇಳಿದೆ. ನಾವು ಒಂದಾಗಿರೋದ್ರ ಮೂಲಕ ಒಬ್ಬ ಯುವಕ ಹೇಳ್ದ, ಸ್ವಾಮೀಜಿ ನೀವು ಅಷ್ಟು ನೀವು ಸುಲಭವಾಗಿ ಬಂದುಬಿಟ್ರೆ ಜನ ನಿಮ್ಮನ್ನ ಸದೃವಾಗಿ ನೋಡೋದಿಲ್ವೆ, ಸರಿಗೆ ಅತಿಯಾಗಿಬಿಟ್ಟು ದುರುಪಯೋಗ ಆಗೋದಿಲ್ವೆ? ಆಗ ಈ ಸನ್ಯಾಸಿ ಬಿಡೋದಿಲ್ಲ, ಒಂದು ಬರೆ ಎಳಿತಾರೆ, ಒಂದು ವಿವೇಕದ ಮಾತನ್ನ ಅಲ್ಲಿ ಹೇಳ್ತಾರೆ. ಜೊತೆಯಲ್ಲಿ ಇರೋದ್ರಿಂದ ಇನ್ನೊಂದು ಅನುಕೂಲ ಏನು ಅಂತ ಹೇಳಿದ್ರೆ, ಈ ಸಾಮಾನ್ಯ ಜನ ಅಂತಿರ್ತಕ್ಕಂಥವರು ತಮ್ಮ ಮನಸ್ಸಲ್ಲಿ ಇರತಕ್ಕಂತಹ ಎಲ್ಲ ಮಾತುಗಳನ್ನು ಹೇಳ್ಬಿಡ್ತಾರೆ. ಹೇಳಿದಾಗ ತಿದ್ದುವುದಕ್ಕೆ ಅನುಕೂಲವಾಗುತ್ತೆ, ತಕ್ಷಣ ಹಾಗೆಲ್ಲ ಮರೆಯೋದು ಹೀಗೆ. ದೋಷ ಅಂತ ಹೇಳ್ತಕ್ಕಂಥದ್ದು, ನ್ಯೂನತೆಗಳು ಅಂತ ಹೇಳ್ತಕ್ಕಂಥವ್ರುಗಳು ಏನು ಅಂತ ಹೇಳ್ತಕ್ಕಂಥದ್ದು ಪ್ರತ್ಯಕ್ಷವಾಗಿ ಕಾಣದೇ ಇದ್ರೆ ತಿದ್ದುವುದಕ್ಕಾಗುವುದಿಲ್ಲ. ಅದಕ್ಕೋಸ್ಕರವೇ ಹಿಂದಿನ ಕಾಲದ ಉತ್ತಮರಾದಂತಹ ರಾಜ ಮಹಾರಾಜರು ಏನ್ ಮಾಡ್ತಾ ಇದ್ರು, ವೇಷ ಪಲ್ಲಟ ಮಾಡಿಕೊಂಡು ಅತ್ಯಂತ ಬಡಜನರ ಮನೆಯಲ್ಲಿಯೂ ಕೂಡ ಇದ್ದು ಅಡುಗೂರಜ್ಜಿ ಇದ್ರೆ ಅವ್ರ ಮನೆಗೂ ಹೋಗಿ, ಏನಮ್ಮ ಈ ದೇಶದ ರಾಜರು ಹೇಗಿದ್ದಾರೆ, ಪರವಾಗಿಲ್ವಾ, ಜನ ಎಲ್ಲ ಸುಖವಾಗಿದ್ದಾರ ಅಂತೆಲ್ಲ ಕೇಳಿ ಅವ್ರು ಮಾಡಿಕೊಟ್ಟಂತಹ ರೊಟ್ಟಿಯನ್ನು ಕೂಡ ತಿಂದು ಇವನೊಬ್ಬ ಸಾಮಾನ್ಯ ಮನುಷ್ಯ ಅನ್ನೋ ಭಾವನೆಯನ್ನೇ ಕೊಟ್ಟು ಆ ಅಜ್ಜಿಯ ಬಾಯಿಯಿಂದ ಹಲವಾರು ಸತ್ಯಾಂಶಗಳನ್ನೆಲ್ಲ ಪಡೆದು ಯಾವ ಮಂತ್ರಿಗಳು ಕೂಡ ಮರೆ ಮಾಡಿಟ್ಟಿದ್ರು ಅಂತ ಸತ್ಯಾಂಶಗಳನ್ನು ಕೂಡ ಪಡೆದು ವಾಪಸ್ ಸಿಂಹಾಸನಕ್ಕೆ ಬಂದು ಏನೇನು ಪರಿವರ್ತನೆಗಳನ್ನು ಮಾಡಬೇಕೋ ಅವುಗಳನ್ನೆಲ್ಲ ಮಾಡ್ತಾ ಇದ್ದ ಚಕ್ರವರ್ತಿ. ಸಾಮಾನ್ಯ ಜನರೊಡನೆ ಆವೇಶದಲ್ಲೇ ತಿರುಗಾಡಲು ಸಾಧ್ಯವಾಗ್ತಿರಲಿಲ್ಲ, ಆದ್ರೆ ಸಾಮಾನ್ಯ ಜನರೊಡನೆ ವ್ಯವಹಾರ ನಡೆಸದೆ ಹೋಯಿತು ಅಂತ ಹೇಳಿದ್ರೆ ಅವನಿಗೆ ಸತ್ಯಾಂಶ ಗೊತ್ತಾಗೋದಿಲ್ಲ. ಆಗ ರಾಜ್ಯಭಾರ ಅಂತಿರ್ತಕ್ಕಂಥ ಅದು ಪ್ರಾಮಾಣಿಕ ರೂಪದಿಂದ ನಡೆಯೋದಿಲ್ಲ. ಹಾಗೆ ಸನ್ಯಾಸಿಗಳು ಕೂಡ ಈ ಪ್ರಪಂಚದ ಕಷ್ಟ ಅಂತಿರ್ತಕ್ಕಂಥ ಅದೇನು ಅಂತ ಕಿಂಚಿತ್ತು ಅರಿವಿಗೆ ಬರದೇ ಹೋಯಿತು ಅಂತ ಹೇಳಿದ್ರೆ ಕೇವಲ ಶಾಸ್ತ್ರ ಹೇಳೋದೇ ಆಗಿಬಿಡ್ತದೆ ವಿನಃ ಸಮಾಜದ ಜನ ಯಾವ ರೀತಿಯ ಸಂಕಟದಲ್ಲಿದ್ದಾರೆ, ಅವುಗಳಿಂದ ಹೇಗೆ ಪಾರಾಗಬಹುದು ಅಂತನ್ನೋದ್ರ ಬಗ್ಗೆ ಹೇಳುವಲ್ಲಿ ಅಸಮರ್ಥನಾಗಿಬಿಡ್ತಾನೆ. ಸ್ವಯಂ ಶ್ರೀರಾಮಕೃಷ್ಣರು ಕೂಡ ಎಂತೆಂಥ ಜನರೊಟ್ಟಿಗೆ ವ್ಯವಹರಿಸ್ತಾ ಇದ್ರು, ಯಾವ್ಯಾವ್ದನ್ನು ಹೇಗೆ ಗಮನಿಸ್ತಾ ಇದ್ರು, ಅವರ ಒಂದು ಎಕ್ಸ್ರೇ ದೃಷ್ಟಿ ಅಂತ ಹೇಳ್ತಕ್ಕಂಥದ್ದು ಎಂತೆಂಥದ್ದನ್ನೆಲ್ಲ ಗಮನಿಸಿ ಇಟ್ಕೊಂಡಿರ್ತಾ ಇತ್ತು, ಸಂದರ್ಭೋಚಿತವಾಗಿ ಅಂತ ಸೂಚನೆಗಳನ್ನೆಲ್ಲ ಕೊಟ್ಟು ಆ ದೋಷಗಳನ್ನೆಲ್ಲ ಹೇಗೆ ಪರಿಹರಿಸ್ತಾ ಇತ್ತು ಅಂತನ್ನೋದನ್ನು ನಾವು ಈ ವಚನವೇದ ಪೂರ್ತಿ ಅಧ್ಯಯನ ಮಾಡಿದಾಗ ತಿಳ್ಕೊಳ್ಬಹುದಾಗುತ್ತೆ. ಹೀಗೆ ಈ ಅಹಂಕಾರ ಅಂತ ಹೇಳ್ತಕ್ಕಂಥದ್ದು ಎಂಥವರ ಮನಸ್ಸನ್ನು ಕೂಡ ಎಳೆದು ಹಾಕಿಬಿಡ್ತದೆ, ನನಗೆ ಗೌರವ ತೋರಿಸ್ತಾ ಹೋಗ್ಬಿಡ್ತಲ್ಲ ಅಂತ ಹೇಳ್ತಕ್ಕಂಥ ಒಂದು ಭಾವನೆಯನ್ನ ಕಾಡುವಂತೆ ಮಾಡಿಬಿಡ್ತದೆ ಅಂತ ಹೇಳಿದಾಗ ಆ ಕೇದಾರನಾಥ ಒಂದು ಮಾತು ಹೇಳ್ತಾನೆ, ಹುಲ್ಲಿಗಿಂತಲೂ ಕಡೆಯಾಗಿ ಮರದಂತೆ ಸಹಿಷ್ಣುವಾಗಿ ಇರಬೇಕು ಅಂತ ಯಾವುದೋ ಒಂದು ಹಾಡನ್ನ ಹೇಳಿದ. ಇಂಥ ಮಾತುಗಳನ್ನ ನಮ್ಮ ಸಜ್ಜನರು ಸಂತರು ಹೇಳಿ ಹೇಳಿ ಇಟ್ಟಿದ್ದಾರೆ, ಹಾಡಿನ ರೂಪದಲ್ಲಿ ಬರೆದಿಟ್ಟಿದ್ದಾರೆ ಅದನ್ನು ಹೇಳ್ತಾನೆ. ಹಾಗೆ ಶ್ರೀರಾಮಕೃಷ್ಣ ಹೇಳ್ತಾರೆ, ನಾನು ಮಾತ್ರ ನನ್ನ ಮಟ್ಟಿಗೆ ಹೇಳದಿದ್ರೆ ನಾನು ಭಕ್ತರ ರೇಣುವಿನ ರೇಣು ಅಂತ ಭಾವಿಸ್ತೇನೆ. ಭಕ್ತರ ರೇಣುವಿನ ರೇಣು, ರೇಣು ಅಂತಂದ್ರೆ ಧೂಳು, ಧೂಳಿಯ ಕಣ, ಪಾದ ಧೂಳಿಯ ಕಣ ತಾನು ಅಂತ ಹೇಳಿದ್ರು ಶ್ರೀರಾಮಕೃಷ್ಣ. ಯಾರನ್ನ ಇವತ್ತು ಕೋಟಿ ಕೋಟಿ ಜನ ಅವತಾರ ಪುರುಷರು ಅಂತ ಆರಾಧಿಸ್ತಾ ಇದೆಯೋ ಅಂತಹ ಶ್ರೀರಾಮಕೃಷ್ಣರೇ ಹೇಳಿದ್ರು ತಾನು ರೇಣುವಿನ ರೇಣು ಅಂತ. ಇನ್ ಯಾರು ತಾನೇ ತಾನೇ ಶ್ರೇಷ್ಠ ಅಂತ ತಿಳ್ಕೊಳ್ಳೋದು ಸಾಧ್ಯ? ಇಷ್ಟೊತ್ತಿಗೆ ವೈದ್ಯರಾಥ ಅಂತ ಹೇಳ್ತಕ್ಕಂಥವನು ಕೊಠಡಿಯನ್ನು ಪ್ರವೇಶಿಸಿದ ಅಂತ ಬರೀತಾನೆ ಮಾಸ್ಟರ್ ಮಾಷಿಯ. ಆತ ಒಳ್ಳೆ ವಿದ್ಯಾವಂತ, ಹೈಕೋರ್ಟ್ನಲ್ಲಿ ವಕೀಲನಾಗಿದ್ದಾನೆ. ಆತ ಕೈ ಜೋಡಿಸಿ ಪರಮಾಂಸರಿಗೆ ಪ್ರಣಾಮ ಮಾಡಿ ಒಂದು ಕಡೆ ಕುಳಿತುಕೊಂಡ. ಈಗ ಸುರೇಂದ್ರನಾಥ ಶ್ರೀರಾಮಕೃಷ್ಣ ಹೇಳಿದ, ಈತ ನನ್ನ ಸಂಬಂಧಿ. ಶ್ರೀರಾಮಕೃಷ್ಣ ಹೇಳ್ತಾರೆ, ಹಾಗೇನೋ ಈತನಲ್ಲಿ ಒಳ್ಳೆ ಗುಣಗಳಿವೆ ನೋಡಿದ ತಕ್ಷಣ ಹೇಳ್ತಾರೆ. ಸುರೇಂದ್ರ ಹೇಳ್ತಾರೆ, ಈಗ ಈತ ನಿಮ್ಮನ್ನ ಏನೋ ಕೇಳಬೇಕಂತೆ, ಅದಕ್ಕಾಗಿ ಬಂದಿದ್ದಾನೆ. ಶ್ರೀರಾಮಕೃಷ್ಣ ವೈದ್ಯನಾಥರಿಗೆ ಹೇಳ್ತಾರೆ, ಏನೇನು ನಿನ್ನ ಕಣ್ಣಿಗೆ ಬೀಳ್ತಾ ಇದೆಯೋ ಎಲ್ಲವೂ ಭಗವಂತನ ಶಕ್ತಿಯಿಂದ ಉತ್ಪನ್ನವಾದದೆ ಅಂತ ತಿಳಿದುಕೋ. ಆ ಶಕ್ತಿಯನ್ನು ಬಿಟ್ಟು ಯಾರೂ ಏನನ್ನೂ ಮಾಡುವ ಹಾಗಿಲ್ಲ. ಆದ ಒಂದು ವಿಷಯ, ಆತನ ಶಕ್ತಿ ಎಲ್ಲರಲ್ಲೂ ಒಂದೇ ಸಮನಾಗಿ ವ್ಯಕ್ತವಾಗಿಲ್ಲ. ಒಮ್ಮೆ ವಿದ್ಯಾಸಾಗರ ನನ್ನನ್ನು ಕೇಳ, ಏನು ಭಗವಂತ ಕೆಲ ಕೆಲವರಿಗೆ ಹೆಚ್ಚು ಶಕ್ತಿ ಕೊಡ್ತಾನೇನೋ ಅಂತ. ನಾನು ಅವನಿಗೆ ಹೇಳಿದೆ, ಆತ ಹೆಚ್ಚು ಕಡಿಮೆ ಕೊಡದಿದ್ದ ಪಕ್ಷದಲ್ಲಿ ನಿನ್ನನ್ನು ನೋಡೋದಕ್ಕೆ ನಾವೆಲ್ಲ ಯಾತಕ್ಕೆ ಬಂದಿದ್ದೇವೆ ಇಲ್ಲಿಗೆ ಅಂತ. ನಿನಗೇನು ಎರಡು ಕೊಂಬು ಕೊಂಬು ಬೆಳೆದಿದೆಯೇ ಅಂತ. ಆದ್ರಿಂದ ಭಗವಂತ ವಿಭುರೂಪದಿಂದಲೇನೋ ಸರ್ವಭೂತಗಳಲ್ಲಿಯೂ ಸರ್ವಜೀವಿಗಳಲ್ಲೂ ಇದ್ದಾನೆ, ಆದರೆ ಆವಿರ್ಭಾವದಲ್ಲಿ ತಾರತಮ್ಯವಿದೆ. ಇದು ನ್ಯಾಯಸಮ್ಮತವಾದದ್ದೇ ಅಂತಲೂ ಮಾತ್ರ ಹೇಳ್ತಾರೆ. ಆವಿರ್ಭಾವ ಆವಿರ್ಭಾವ ಸ್ವಲ್ಪ ಹೆಚ್ಚು ಕಡಿಮೆ ಇದೆ, ಎಲ್ಲರೂ ಅದೇ ಪರಮಾತ್ಮೆ ಇರೋದು. ದೊಡ್ಡ ಪರಮಾತ್ಮ ಚಿಕ್ಕ ಪರಮಾತ್ಮ ಅಷ್ಟೇ, ಒಂದು ನಾಯಿ ಮರಿಯಲು ಕೂಡ ಪರಮಾತ್ಮ ಇದ್ದಾನೆ. ಅದು ನಾಯಿ ಪರಮಾತ್ಮ, ನಾಯಿ ನಾರಾಯಣ, ಮನುಷ್ಯ ನಾರಾಯಣ, ಹಸು ನಾರಾಯಣ, ಎಲ್ಲರಿಗೂ ಕೂಡ ನಾರಾಯಣ ಇದ್ದಾನೆ, ಆದರೆ ತಾರತಮ ಇದೆ ಅಂತ ಮಾತನ್ನು ಶ್ರೀರಾಮಕೃಷ್ಣ ಹೇಳ್ತಾರೆ. ಬಳಿಕ ವೈದ್ಯನಾಥ ತನ್ನ ಪ್ರಶ್ನೆಯನ್ನ ಮುಂದಿರ್ತಾನೆ, ಮಹಾಶಯರೇ ನನಗೊಂದು ಸಂದೇಹ ಇದೆ. ಜನ ಹೇಳ್ತಾರಲ್ಲ ಸ್ವತಂತ್ರ ಇಚ್ಛೆ ಸ್ವತಂತ್ರ ಇಚ್ಛೆ ಅಂತ ಒಂದಿದೆ ಅಂತ. ಮನುಷ್ಯ ತನ್ನ ಇಚ್ಛೆಗನುಸಾರ ಒಳ್ಳೆಯದನ್ನೂ ಮಾಡಬಲ್ಲ ಕೆಟ್ಟದನ್ನೂ ಮಾಡಬಲ್ಲ ಅಂತ. ಅದು ಸತ್ಯವೇ? ಸತ್ಯವಾಗಿಯೂ ನಾವು ಸ್ವತಂತ್ರರೇ? ಶ್ರೀರಾಮಕೃಷ್ಣ ಹೇಳ್ತಾರೆ, ಎಲ್ಲವೂ ಭಗವದ ಅಧೀನ. ಈ ಜಗಲ್ಲೀಲೆ ಆತನದೇ. ಆತ ವಿವಿಧ ವಸ್ತುಗಳನ್ನು ಸೃಷ್ಟಿಸಿದ್ದಾನೆ, ದೊಡ್ಡದು ಚಿಕ್ಕದು, ಬಲಿಷ್ಠವಾದ್ದು ದುರ್ಬಲವಾದದ್ದು, ಒಳ್ಳೆಯದು ಕೆಟ್ಟದ್ದು, ಒಳ್ಳೆಯವರು ಕೆಟ್ಟವರು ಮೊದಲಾದವರನ್ನ. ಇವೆಲ್ಲ ಆತನ ಮಾಯೆ, ಆತನ ಕ್ರೀಡೆ, ಆತನ ಲೀಲೆ. ನೀನು ಗಮನಿಸಿರ್ಬೇಕು, ಈ ತೋಟದಲ್ಲಿರುವ ಮರಗಿಡಗಳೆಲ್ಲ ಒಂದೇ ಜಾತಿಯವಲ್ಲ ಅಂತ. ಭಗವಂತನ ಸಾಕ್ಷಾತ್ಕಾರವಾಗದವರೆಗೆ ಅನಿಸ್ತದೆ ನಾವು ಸ್ವತಂತ್ರರು. ಈ ಭ್ರಮೆಯನ್ನ ಆ ಭಗವಂತನೇ ಮನುಷ್ಯರಲ್ಲಿ ಇಟ್ಟಿದ್ದಾನೆ. ಎಲ್ಲಿಗೆ ಹೋದ್ರೆ ಪಾಪ ಪ್ರವೃತ್ತಿ ಬೆಳೆದು ಬಿಟ್ಟಿತ್ತು. ತಾನು ಸ್ವತಂತ್ರ, ತನ್ನಲ್ಲಿ ಸ್ವತಂತ್ರ ಇಚ್ಛೆ ಇದೆ ಅಂತನ್ನುವ ಭಾವನೆಯನ್ನ ಪರಮಾತ್ಮನೇ ನಮ್ಮಲ್ಲಿ ಇಟ್ಟಿದ್ದಾನೆ ಅನ್ನುವ ಮಾತನ್ನು ಶ್ರೀರಾಮಕೃಷ್ಣ ಅಂತ ಇದ್ದಾರೆ. ಸಂಕ್ಷಿಪ್ತವಾಗಿ ಅದನ್ನು ಅರ್ಥ ಮಾಡಿಕೊಟ್ಟು ಸಾಕು. ಒಂದು ಮಾತನ್ನು ಶ್ರೀರಾಮಕೃಷ್ಣ ಹೇಳ್ತಾರೆ, ಈ ಸ್ವತಂತ್ರವಾದ ಇಚ್ಛೆ ಅಂತ ಇರತಕ್ಕಂತಹದ್ದನ್ನ ಪರಮಾತ್ಮ ಮನುಷ್ಯರಲ್ಲಿ ಇರದೆ ಹೋಗಿದ್ರೆ ಪಾಪ ಪ್ರವೃತ್ತಿ ಬೆಳೆದು ಬಿಡ್ತಿತ್ತು ಅಂತ. ಹಾಗಾದ್ರೆ ಈಗ ಪಾಪ ಪ್ರವೃತ್ತಿ ಅಂತ ಹೇಳ್ತಕ್ಕಂತಹದ್ದು ಕಡಿಮೆ ಕಡಿಮೆ ಆಗಿದೆಯೋ? ಇದೆ. ಆದ್ರೆ ಪ್ರತಿಯೊಬ್ಬ ಪಾಪಿಯೂ ಕೂಡ ಹೃದಯದಲ್ಲಿ ಹೆದರ್ಕೊಂಡಿದ್ದಾನೆ, ಇದರಿಂದ ತನಗೆ ಕೆಟ್ಟದಾಗುತ್ತದೆ, ಅಯ್ಯೋ ಏನ್ ಮಾಡುದು, ನನ್ನ ಕೈಲಿ ತಪ್ಪಿಸ್ಕೊಳಕ್ಕಾಗ್ತಾ ಇಲ್ವಲ್ಲ ಅಂತ. ಸ್ವತಂತ್ರ ಇಚ್ಛೆ ಅಂತ ಹೇಳ್ತಕ್ಕಂಥದ್ದು ಮನಸ್ಸಾಕ್ಷಿಯಾಗಿ ಅವನ ಹುಟ್ಟುತ್ತಾ ಇರ್ತದೆ. ಆದರೂ ಕೂಡ ಅಸಹಾಯಕನಾಗಿ ಅವನು ಪಾಪ ಕೆಲಸವನ್ನು ಮಾಡ್ತಾ ಇರ್ತಾನೆ. ಆದ್ರೆ ಎಷ್ಟೋ ಜನ ತಮ್ಮ ಪಾಪ ಕೃತ್ಯವನ್ನು ಮಾಡೋದಕ್ಕೆ ಮನಸ್ಸಿದ್ರೂ ಕೂಡ ಮಾಡದೇ ಸುಮ್ಮನೆ ಕುಳಿತಿದ್ದಾರೆ. ಯಾಕೆ ಅಂದ್ರೆ ಆ ಸ್ವತಂತ್ರ ಇಚ್ಛೆ ಅಂತ ಹೇಳ್ತಕ್ಕಂಥದ್ದು ಅವ್ರನ್ನ ಕಾಪಾಡ್ತಾ ಇದೆ, ಅವ್ರನ್ನ ಬಿಗಿ ಹಿಡಿದಿಟ್ಟಿದೆ. ಎಲ್ಲಿ ಹೋಗಿದ್ರೆ ಎಲ್ಲರೂ ಕೂಡ ಪಾಪ ಕೃತ್ಯವನ್ನು ಮಾಡ್ತಾರೆ. ಏನೆಲ್ಲ ಭಗವಂತನ ಇಚ್ಛೆ, ಎಲ್ಲ ಭಗವಂತನ ಲೀಲೆ ಅಂತ ಇವನು ಲೀಲೆ ಮಾಡ್ಬಿಡ್ತಾನೆ. ತನ್ನ ಲೀಲೆಯನ್ನು ಕೂಡ ಪರಮಾತ್ಮ ಲೀಲೆ ಅಂತ ಹೇಳ್ಬಿಟ್ಟಿದೆ, ಎಲ್ಲ ಕುಲುಗಟ್ಟು ಹೋಗ್ಬಿಡ್ತಾ ಇತ್ತು. ಆದ್ರೆ ಪ್ರತಿಯೊಬ್ಬರಲ್ಲೂ ಕೂಡ ಅಂತ ಸಾಕ್ಷಿ ಅಂತ ಹೇಳ್ತಕ್ಕಂಥದ್ದು ಇದ್ದೇ ಇದೆ. ಆದ್ರಿಂದಲೇನೆ ಪಾಪ ಕಾರ್ಯವನ್ನು ಮಾಡಬೇಕು ಅಂತ ಮನಸ್ಸಿದ್ರೂ ಕೂಡ, ಎಷ್ಟೋ ಸತಿ ಮಾಡೋದಕ್ಕೆ ಅವಕಾಶ ಇದ್ರೂ ಕೂಡ ಅವನು ಮಾಡದೆ ಹಿಮ್ಮೆಟ್ತಾ ಇದ್ದಾನೆ. ಆ ಮಾತನ್ನು ಇಲ್ಲಿ ಶ್ರೀರಾಮಕೃಷ್ಣ ಹೇಳ್ತಾ ಇದ್ದಾರೆ. ಬಳಿಕ ಹೇಳ್ತಾರೆ, ಆದ್ರೆ ಯಾರಿಗೆ ಭಗವಂತನ ಸಾಕ್ಷಾತ್ಕಾರವಾಗಿದೆಯೋ ಆತನ ಭಾವ ಏನು ಅಂತನ್ನೋದು ಗೊತ್ತೇ? ಆತನಿಗೆ ಅನಿಸ್ತದೆ, ಹೇ ಭಗವಂತ, ನಾನು ಯಂತ್ರ, ನೀನು ಯಾಂತ್ರಿಕ ಯಂತ್ರಿ, ನಾನು ಗೃಹ, ನೀನು ಗೃಹಪತಿ, ನಾನು ರಥ, ನೀನು ರಥಿಕ, ನೀನು ಚಲಿಸಿದಂತೆ ಚಲಿಸುತ್ತೇನೆ, ನೀನು ನುಡಿಸಿದಂತೆ ನುಡಿಯುತ್ತೇನೆ ಅಂತ ಹೇಳಿ ವೈದ್ಯನಾಥನಿಗೆ ಈಗ ಹೇಳ್ತಾರೆ. ತರ್ಕದಲ್ಲಿ ತೊಡಗೋದು ಒಳ್ಳೆಯದಲ್ಲ. ಏನ್ ಹೇಳ್ತೀಯ? ತರ್ಕದಲ್ಲಿ ತೊಡಗೋದು ಒಳ್ಳೆಯದಲ್ಲ. ಯಾತಕ್ಕೆ ಅಂತ ಹೇಳಿದ್ರೆ, ಈ ಪರಮಾತ್ಮನಿಗೆ ಸಂಬಂಧಪಟ್ಟಂತೆ ತರ್ಕದಿಂದ ತಿಳ್ಕೊಳ್ಳೋದಕ್ಕಾಗೋದಿಲ್ಲ. ತರ್ಕ ಮುಗಿದ ಮೇಲೆ ಅವನು ತಿಳ್ಕೊಳ್ಳೋದು. ಪರಮಾತ್ಮನನ್ನು ತಿಳ್ಕೊಳ್ಳೋದಕ್ಕೆ ಒಂದೇ ದಾರಿ ಏನಪ್ಪ ಅಂದ್ರೆ ಸುಮ್ಮನೆ ಒಪ್ಕೊಳ್ಳೋದು. ಅದಕ್ಕೋಸ್ಕರ ಶ್ರೀರಾಮಕೃಷ್ಣ ಹೇಳ್ತಾರೆ, ತರ್ಕದಲ್ಲಿ ತೊಡಗೋದು ಒಳ್ಳೆಯದಲ್ಲ. ಏನ್ ಹೇಳ್ತೀಯ? ಅದಕ್ಕೆ ವೈದ್ಯನಾಗ ಹೇಳ್ತಾನೆ, ಹೌದು, ಜ್ಞಾನ ದೊರೆಯಿತು ಅಂದ್ರೆ ಆ ಪ್ರವೃತ್ತಿ, ತರ್ಕ ಪ್ರವೃತ್ತಿ ಹೊರಟೋಗ್ಬಿಡುತ್ತೆ ಅಂತ ಹೇಳಿದಾಗ ಪರಮಹಂಸರು ತಮಗೆ ಗೊತ್ತಿದ್ದಂತ ಒಂದು ಡಜನ್ ಇಂಗ್ಲಿಷ್ ಪದಗಳ ಕೋಶದಿಂದ ಒಂದನ್ನು ತೆಗೆದು ತುಂಬಾ ಮೋಹಕವಾಗಿ ಹೇಳದ್ರಂತೆ, ಥ್ಯಾಂಕ್ ಯು. ಮಾತೃಭಾಷೆಯ ಬರೆಯರು 12 ಶಬ್ದಗಳು ಗೊತ್ತಿದೆ ಅಂತ ಅವರಿಗೆ ಲೆಕ್ಕ ಮಾಡಿ ಇಟ್ಟು. ಅದೇನಪ್ಪ ಅಂತಂದ್ರೆ, ಒಂದು ಸ್ಕೂಲ್ ಬಾಯ್ಸ್ ಅದು ಗೊತ್ತಿದೆ ಅಂತ ಶ್ರೀರಾಮಕೃಷ್ಣ ಹೇಳೋದಕ್ಕೆ. ಯಂಗ್ ಬೆಂಗಾಲ್ ಅಂತ ಹೇಳ್ತಾರಂತೆ ಕೆಲವು ಸರ್ತಿ, ಥ್ಯಾಂಕ್ ಯು ಅಂತ ಹೇಳ್ತಿರ್ತಾರಂತೆ, ಡ್ಯಾಮ್ ಅಂದ್ಬಿಡ್ತಾರಂತೆ, ವಾಚ್ ಅಂತಲೋ ಶಬ್ದ ಗೊತ್ತಿದೆಯಂತೆ ಅವರಿಗೆ, ಗಾಡ್ ಅಂತಲೋ ಶಬ್ದ ಗೊತ್ತಿದೆಯಂತೆ, ಕ್ಯಾರ್ ಏನ್ ನಾನು ಕ್ಯಾರ್ ಮಾಡೋದಿಲ್ಲ ಅಂದ್ಬಿಡ್ತಾರಂತೆ, ಮಧ್ಯೆ ಮಧ್ಯೆ ಟೈಫಾಯ್ಡ್ ಫೀವರ್ ಅಂದ್ಬಿಡ್ತಾರಂತೆ, ಬಂದಿದೆ ಯಾರಿಗಾರು ಬಂದಿದ್ರೆ, ಇಂಗ್ಲಿಷ್ ಮೆನ್ ಅಂದ್ಬಿಡ್ತಾರಂತೆ, ಫೀವರ್ ಮಿಕ್ಸ್ಚರ್ ಟೈಫಾಯ್ಡ್ ಫೀವರ್ ಅಂದ್ಮೇಲೆ ಫೀವರ್ ಮಿಕ್ಸ್ಚರ್ ಬಿಡ್ವೆ ಅದನ್ನು ಕೂಡ ಕಲ್ಪಡಿದಾರಂತೆ, ಫೀವರ್ ಮಿಕ್ಸ್ಚರ್ ಅಂತ ಹೇಳ್ತಾರಂತೆ, ಡೈಲ್ಯೂಟ್ ಅದು ಕೂಡ ಗೊತ್ತಿದೆಯಂತೆ ಅವರಿಗೆ, ರೀಫೈನ್ ಅದು ಗೊತ್ತಿದೆಯಂತೆ, ಬ್ಯೂಟಿಫುಲ್ ಅಂತ ಹೇಳ್ತಾರಂತೆ ಮಧ್ಯೆ ಮಧ್ಯೆ, ಸೈನ್ಸ್ ಅಂತ ಬೇರೆ ಹೇಳ್ತಾರಂತೆ. ಹೀಗೆ 12 ಶಬ್ದಗಳು ಅವ್ರಿಗೆ ಗೊತ್ತಿರೋದು. ಅದರೊಳಗೆ ಈ ಥ್ಯಾಂಕ್ ಯು ಅಂತಕ್ಕಂತ ಒಂದು ಅಂದ್ರೆ ಅವರಿಗೆ ಅರ್ಥ ಕೂಡ ಗೊತ್ತಿದೆ. ಅದರಿಂದ ಸಂದರ್ಭ ನೋಡಿಕೊಂಡು ಥ್ಯಾಂಕ್ ಯು ಅಂದ್ಬಿಡ್ತಾರಂತೆ. ಅಂದ್ರೆ ಇಲ್ಲಿ ಮಾತೃಭಾಷೆಯ ಬರೀತಾನೆ, ತುಂಬಾ ಮೋಹಕವಾಗಿ ಹೇಳ್ತಾರಂತೆ ಥ್ಯಾಂಕ್ ಯು ಅಂತ. ಶ್ರೀರಾಮಕೃಷ್ಣರು ವೈದ್ಯನಾಥನಿಗೆ ಹೇಳ್ತಾರೆ, ನಿನಗೆ ಭಗವಂತನ ಸಾಕ್ಷಾತ್ಕಾರ ದೊರೀತದೆ. ಭಗವಂತನ ವಿಷಯವಾಗಿ ಹೇಳಿದ್ರೆ ಜನ ಅದನ್ನು ನಂಬೋದಿಲ್ಲ. ಮಹಾಪುರುಷರಾದರೂ ಹೇಳಿದ್ರೆ ತಾವು ಭಗವಂತನ ನೋಡಿದ್ದೇನೆ ಅಂತ ಸಾಧಾರಣ ಜನ ಅವ್ರ ಮಾತಿಗೆ ಬೆಲೆ ಕೊಡದೇ ಇಲ್ಲ. ಸಾಧಾರಣ ಜನ ಭಾವಿಸ್ತಾರೆ, ಇವರು ಭಗವಂತನನ್ನು ನೋಡಿರುವುದಾದ್ರೆ ನಮ್ಮನ್ನು ತೋರಿಸ್ಕೊಡ್ಲಿ ನೋಡೋಣ ಅಂತ. ಆದ್ರೆ ಒಂದೇ ದಿನದೊಳಗೆ ನಾಡಿ ನೋಡೋದನ್ನು ಕಲಿಸ್ಕೊಳ್ಳೋದಕ್ಕಾಗತ್ತೆಯೇ? ವೈದ್ಯರೊಡನ್ನೇ ಅನೇಕ ದಿನ ಸುಮ್ಮನೆ ಸುತ್ತಬೇಕು, ಆಗ ಅರಿತುಕೊಳ್ಳಬಹುದು ಯಾವುದು ವಾಯುವಿನ ನಾಡಿ, ಯಾವುದು ಪಿತ್ತದ ನಾಡಿ ಅಂತನ್ನೋದನ್ನ. ನಾಡಿಯನ್ನು ನೋಡೋದು ಯಾರ ಮುಖ್ಯ ವೃತ್ತಿಯಾಗಿದೆಯೋ ಅವರು ಸಂಘ ಮಾಡಬೇಕು. ನಾಡಿ ಹಿಡಿಯತಕ್ಕಂಥವ್ರು ಸಂಘ ಮಾಡ್ಬೇಕಂತೆ, ನಾಡಿ ಹಿಡಿಯೋದು ಕಲ್ತ್ಕೊಳ್ಬೇಕಾದ್ರೆ. ಹಾಗೇನೆ ಭಗವಂತನ ಸಾಕ್ಷಾತ್ಕಾರ ಮಾಡಿಕೊಂಡವರ ಸಂಘ ಮಾಡಬೇಕು, ಅವ್ರು ನಿಧಾನಕ್ಕೆ ಕೇಳ್ಕೊಡ್ತಾರಂತೆ. ನಿಧಾನಕ್ಕೆ ಕೇಳ್ಕೊಡೋದಲ್ಲ, ಅವ್ರು ಬೇಗ ಹೇಳ್ಕೊಡೋ ಸಿದ್ಧರಾಗಿರ್ತಾರೆ, ಕಲ್ತ್ಕೊಳ್ಳೋರಿಗೆ ಅಷ್ಟು ಬೇಗ ಕಲ್ತ್ಕೊಳಕ್ಕಾಗುತ್ತೆಯೇ ಪ್ರಶ್ನೆ ಅದು. ಎಲ್ರಿಗೂ ಇದು ಇಷ್ಟನೇ ನಂಬರ್ ನೋಡು ಅಂತ ಹೇಳೋದಕ್ಕೆ ಸಾಧ್ಯವೇ? ಶ್ರೀರಾಮಕೃಷ್ಣ ಹೇಳ್ತಾರೆ ಮತ್ತೆ ಇನ್ನೊಂದು ಉದಾಹರಣೆ ಕೊಟ್ಟರು. ಎಲ್ರಿಗೂ ಇದು ಇಷ್ಟೇ ನಂಬರ್ ನೋಡು ಅಂತ ಹೇಳೋದಕ್ಕೆ ಸಾಧ್ಯವೇ? ಯಾರು ಮೂರು ವ್ಯಾಪಾರಿಗಳೋ ಅವರು ಯಾವುದು 40 ನಂಬರ್ದು ನೋಡು, ಯಾವುದು 41 ನಂಬರ್ದು ನೋಡು ಅಂತಂದ್ರ ಒಡನೆ ಹೇಳಿಬಿಡಬಲ್ರು. ನೂಲಿನ ವಿಚಾರ ಉದಾಹರಣೆ ಕೊಟ್ಟರು. ಯಾರಿಗೆ ನೂಲು ತಯಾರಿಸಲು ಗೊತ್ತಿದೆಯೋ, ರೇಷ್ಮೆ ನೋಡು, ಹತ್ತಿ ನೋಡು, ಇವುಗಳನ್ನೆಲ್ಲ ತಯಾರಿಸಲು ಗೊತ್ತಿದೆಯೋ ಅದಕ್ಕೆಲ್ಲ ನಂಬರ್ ಇರುತ್ತದೆ. ಅಲ್ಲ ದಪ್ಪ ತೆಳು ಇದಕ್ಕನುಸರಿಸಿ ಅದಕ್ಕೊಂದು ನಂಬರ್ ಅಂತ ಕೊಟ್ಟಿರ್ತಾರೆ. ಇಂತಿಷ್ಟು ನಂಬರ್ದ ನೋಡು, ಇಂತಿಷ್ಟು ದಪ್ಪ ಅಥವಾ ಇಂತಿಷ್ಟು ಸಣ್ಣ ಇರ್ತದೆ ಅಂತ ಅವರಿಗೆಲ್ಲ. ಇಂತಿಷ್ಟು ಕೆಜಿ ತೂಕದ ಲಡಿಲನ್ನ ಕೈಯಲ್ಲಿ ಹಿಡಿದ ತಕ್ಷಣ ಇದು ಇಂತಿಷ್ಟೇ ನಂಬರು ಅಂತ ಒರಿತವನು ಹೇಳ್ಬಿಡ್ತಾರಂತೆ. ಎಷ್ಟಾದ್ರೂ ಎಷ್ಟುವರೆಗೆ ವ್ಯತ್ಯಾಸವನ್ನು ಕಂಡುಹಿಡಿದು ಬಂದಂತೆ, ಇದು 40 ನಂಬರ್ದ ನೋಡು ಅಥವಾ 41 ನಂಬರ್ದ ನೋಡು, ಅವ್ರು ಹೇಳೋ ಕ್ರಮ ನೋಡಿ. ಇದನ್ನೆಲ್ಲ ನಾವು ಆ ನೂಲಿನ ನಂಬರು ಅದರ ತಿರುಳು ಅದರ ಸೂಕ್ಷ್ಮ ಇದನ್ನು ಹತ್ಕೊಂಡಿದ್ರೆ ಮಾತ್ರ ಇದ್ರ ಸ್ವಾರಸ್ಯ ಗೊತ್ತಾಗುತ್ತೆ. 40 ನಂಬರು 41 ನಂಬರ್ಗೂ ವ್ಯತ್ಯಾಸ ಏನಿರುತ್ತೆ? ಏನು ವ್ಯತ್ಯಾಸವೇ ಇಲ್ಲ. ಅದು ಕೂಡ ಕೈಯಲ್ಲಿ ಹಿಡಿದ ತಕ್ಷಣ ಗೊತ್ತಾಗ್ಬೇಕು ಅಂತ ಹೇಳಿದ್ರೆ ಹೆಂಗ್ ಸಾಧ್ಯ? ಅಂಥದ್ದನ್ನ ಆ ನುರಿತವನು ಹೇಳಬಲ್ಲನಂತೆ. ಹಾಗೆಯೇ ಪರಮಾತ್ಮನ ಸಾಕ್ಷಾತ್ಕಾರದ ವಿಧಾನವನ್ನ ಈತ ಹೇಳ್ಕೊಡಬಲ್ಲ ಅಂತನ್ನೋದನ್ನ ಉದಾಹರಣೆ ಮೂಲಕ ಹೇಳ್ತಾ ಇದ್ದಾರೆ. ಈಗ ಮಾಸ್ಟರ್ ಮಾಸ್ಟಿಗೆ ಬರೀತಾನೆ, ಇನ್ನೇನು ಸಂಕೀರ್ತನೆ ಆರಂಭವಾಗುವುದರಲ್ಲಿದೆ. ಈಗ ಕೀರ್ತನೆಗೆ ಪೂರ್ವಭಾವಿಯಾಗಿ ಮೃದಂಗ ವಾದನ ಆಗ್ತಾ ಇದೆ. ಮೃದಂಗದ ಮಧುರ ಧ್ವನಿ ಶ್ರೀ ಗೌರಾಂಗನ ಪ್ರೇಮೋನ್ಮತ್ತಕಾರಿ ಸಂಕೀರ್ತನೆಯನ್ನ ಶ್ರೀರಾಮಕೃಷ್ಣನ ಮನಸ್ಸಿಗೆ ತರಲಾರಂಭಿಸಿತಂತೆ. ಮಾಸ್ಟರ್ ಮಾಷೆ ಬರೀತಾನೆ, ಆ ಮೃದಂಗದ ನಾದವನ್ನು ಕೇಳಿಯೇ ಪರಮಹಂಸರು ಭಾವಸ್ಥರಾಗ್ತಾ ಇದ್ದಾರೆ. ಆಗಾಗ ಮೃದಂಗ ಬಾಜಿಸುವವನ ಕಡೆ ದೃಷ್ಟಿ ಹಾಕ್ತಾ ಇದ್ದಾರೆ. ಆಹಾ ಆಹಾ, ನನಗೆ ರೋಮಾಂಚ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರಂತೆ. ಆಗ ಗಾಯಕ ಬದನೆ ಪಾರ್ಟಿ ಆಗ್ಲೇ ಸಿದ್ಧವಾಗಿದೆ, ಕೆಲವರೆಲ್ಲ ಕುಳಿತಿದ್ದಾರೆ. ಅಲ್ಲಿ ಒಬ್ಬ ಗಾಯಕ ಕೇಳ್ದ, ದಯವಿಟ್ಟು ಹೇಳಿ ಯಾವ್ದು ಹಾಡ್ಬೇಕು ಅಂತ. ಶ್ರೀರಾಮಕೃಷ್ಣ ವಿನಯದಿಂದ ಕೇಳಿದ್ರಂತೆ, ಬರೀತಾನೆ ಮಾಸ್ಟರ್ ಮಹಾಶಯ, ವಿನಯದಿಂದ ಕೇಳಿದ್ರಂತೆ. ಯಾಕೆಂತಂದ್ರೆ ಆನಂದ ಪಡಿಸ್ತಕ್ಕಂಥವನಲ್ಲದೆ ಅವನು ಭಗವನ್ ನಾಮ ಸಂಕೀರ್ತನೆಯನ್ನ ಮಾಡಿ ಆನಂದವನ್ನು ಪಡಿಸುವುದಲ್ಲದೆ ಸಮಾಧಿ ಸ್ಥಿತಿಗೆ ಏರ್ತಕ್ಕಂಥವನಲ್ಲದೆ ಅವನು ಅಂತಹ ಮನುಷ್ಯ. ಅದಕ್ಕೋಸ್ಕರ ವಿನಯದಿಂದ ಹೇಳಿದ್ರಂತೆ. ಸಾಧ್ಯವಾದ್ರೆ ಗೌರಾಂಗ ಸಂಬಂಧವಾಗಿ ಹೇಳಿ. ಗೌರಾಂಗ ಗೌರಾಂಗ ಅಂತಂದ್ರೆ ಶ್ರೀಕೃಷ್ಣ ಚೈತನ್ಯ, ಶ್ರೀರಾಧೆಯ ಅಪರಾವತಾರ ಅಂತ ಹೇಳಲಾಗಿದೆ. ಶ್ರೀಕೃಷ್ಣ ಪ್ರೇಮವನ್ನ ಅನುಭವಿಸುವುದಕ್ಕಾಗಿ ಶ್ರೀರಾಧೆ ಶ್ರೀಕೃಷ್ಣ ಚೈತನ್ಯ ರೂಪದಲ್ಲಿ ಅವತರಿಸಿದ್ದು ಅಂತನ್ವ. ಶ್ರೀರಾಧೆ ಕೃಷ್ಣ ಎಲ್ಲ ಒಟ್ಟಿಗೆ ಸೇರಿ ಆ ಶ್ರೀಕೃಷ್ಣ ಚೈತನ್ಯ ರೂಪದಿಂದ ಬಂದಿದ್ದಾರೆ ಅಂತಲೂ ಈ ತರ ಮಾತುಗಳಲ್ಲೇ ಇವೆ. ಮತ್ತು ಪರಮ ಪ್ರೇಮವನ್ನ ಪ್ರಕಟೀಕರಿಸುವುದಕ್ಕೋಸ್ಕರ ಆವಿರ್ಭಾವವಾದಂತಹ ಅವತಾರ ಅಂತ ಬಂಗಾಳದಲ್ಲಿ ಬಹಳ ಪ್ರಸಿದ್ಧ. ಇತ್ತ ಕಡೆ ಆ ಚೈತನ್ಯದ ಹೆಸರು ಅಷ್ಟಾಗಿ ಇಲ್ಲ. ಈಗ ರಾಮಕೃಷ್ಣಾಶ್ರಮಗಳಿಂದ ಅಸ್ತಿತ್ವಕ್ಕೆ ಬಂದ ಮೇಲೆ ಆ ಶ್ರೀಕೃಷ್ಣ ಚೈತನ್ಯದ ಹೆಸರು ಕೂಡ ಬರ್ತಾ ಇದೆ. ಉಡುಪಿವರೆಗೆ ಬಂದಿದ್ದಂತೆ ಅವರು ಶ್ರೀಕೃಷ್ಣ ಚೈತನ್ಯ ಭಾವಾವೇಶದಿಂದ ಓಡಿಕೊಂಡು ಸಂಕೀರ್ತನೆ ಮಾಡಿಕೊಂಡು ಉಡುಪಿಯಿಂದ ವಾಪಸ್ ಹೋದರು. ಉಡುಪಿಯವರು ಮಾತ್ರ ಮಾತಾಡ್ಬಿಟ್ಟಿದ್ದಾರೆ ಅಷ್ಟೇನೆ, ಅದು ಬೇರೆ ವಿಚಾರ. ಅಂತೂ ಅವ್ರನ್ನೇ ಗೌರಾಂಗ ಗೌರಾಂಗ ಅಂತ ಕರೀತಕ್ಕಂಥ. ಗೌರ ಅಂದ್ರೆ ಬಿಳಿ, ಅಂಗ ಅಂದ್ರೆ ಶರೀರ, ಗೌರಾಂಗ ಅಂದ್ರೆ ಬಿಳಿ ಶರೀರ, ಜ್ಯೋತಿರ್ಮಯವಾದಂತಹ ಶರೀರ, ನೈದೀಪ್ಯಮಾನವಾದಂತಹ ಶರೀರ. ಆ ಪರಮ ಪ್ರೇಮದಿಂದ ಆರುಕ್ತವಾದಂತಹ ಶರೀರ ಚೈತನ್ಯ ಮಹಾಪ್ರಭು. ನಾವು ಚೈತನ್ಯ ಮಹಾಪ್ರಭುನ ಜಯಂತಿಯನ್ನು ಆಚರಿಸ್ತೇವೆ. ಹೀಗೆ ಎರಡು ಕೈಗಳನ್ನು ಎತ್ತಿ ಆ ಸಮುದ್ರ ತೀರದಲ್ಲಿ ಹಾಕೊಂಡು ಹೋಗ್ತಕ್ಕಂಥದ್ದನ್ನ ನಾವು ಚಿತ್ರದಲ್ಲಿ ನೋಡ್ತೇವೆ. ಹೀಗೆ ಗೌರವನ್ನ ಶ್ವೇತ ವರ್ಣದವರಾದಂತಹ ಆ ಗೌರಾಂಗ ಸಂಬಂಧವಾಗಿ ಹಾಡಬೇಕು ಅಂತ ಶ್ರೀರಾಮಕೃಷ್ಣ ವಿನಯದಿಂದ ಕೇಳದಂತೆ ಸಂಕೀರ್ತನೆ ಆರಂಭವಾಯಿತು. ಅವರು ಅಂದ್ರೆ ಆ ಕೀರ್ತನಕಾರರು ಶ್ರೀ ಗೌರಾಂಗನ ಸ್ವರ್ಗೀಯ ರೂಪದ ಸಂಬಂಧವಾಗಿ ಹಾಡಲು ಆರಂಭಿಸಿದರು. ಶ್ರೀ ಗೌರಾಂಗನ ವದನದ ತೇಜವು, ಶ್ರೀ ಗೌರಾಂಗನ ವದನದ ತೇಜವು ಕೊನೆಗಿಂತ ಮಿಗಿಲು, ಶ್ರೀ ಗೌರಾಂಗನ ವದನದ ತೇಜವು ಕೊನೆಗಿಂತ ಮಿಗಿಲು, ಕೋಟಿ ಚಂದ್ರ ಸಮ ಕಾಂತಿಯು ಸುರಿಯುವುದು, ಕೋಟಿ ಚಂದ್ರ ಸಮ ಕಾಂತಿಯು ಸುರಿಯುವುದು ಅವನು ಒಮ್ಮೆ ನಗದು, ಅವನು ಒಮ್ಮೆ ನಗದು, ಅವನು ಒಮ್ಮೆ ನಗದು. ಈಗ ಕೀರ್ತನಕಾರ ಆಶು ಕವಿತೆಗಳನ್ನು ಮಾಡಿಕೊಡ್ತಾ ಇದ್ದಾನಂತೆ. ಆಶು ಕವಿತೆ ಅಂತಂದ್ರೆ ಅಲ್ಲೊಂದೇ ಅಲ್ಲೊಂದೇ ಕಟ್ಟಿ ಹೇಳ್ಬಿಡು, ಒಂದೊಂದೇ ಸಾಲು ಅದನ್ನು ಹಾಕಿ ಉಳಿದವ್ರಲ್ಲೇ ಹೇಳು. ಕಂಡೆ ಸಖಿ ಕಂಡೆ ಸಖಿ ಓ ಸಖಿ, ಕಂಡೆ ಸಖಿ ಕಂಡೆ ಸಖಿ, ಕುಂದಿಲ್ಲದ ಕರೆಯಿಲ್ಲದ ಪೂರ್ಣ ಚಂದ್ರ ಬಿಂಬವ, ಕಂಡೆ ಸಖಿ ಕಂಡೆ ಸಖಿ ಕಂಡೆ ಸಖಿ, ಹೃದಯ ದೀಪ್ತ ರೂಪವ ಹೃದಯ ದೀಪ್ತ ರೂಪವ, ಕಂಡೆ ಸಖಿ ಕಂಡೆ ಸಖಿ ಕಂಡೆ ಸಖಿ, ನ ಕಂಡೆ ಸಖಿ ಹೃದಯ ದೀಪ್ತ ರೂಪವ ಕಂಡೆ ಸಖಿ, ಚಂದ್ರಬಿಂಬವ ಕಂಡೆ ಸಖಿ ಕಂಡೆ ಸಖಿ ಕಂಡೆ ಸಖಿ ಕಂಡೆ ಸಖಿ, ನ ಕಂಡೆ ಸಖಿ ತುಂದಿಲ್ಲದ ಕರೆಯಿಲ್ಲದ ಪೂರ್ಣ ಚಂದ್ರಬಿಂಬವ ಕಂಡೆ ಸಖಿ, ನ ಕಂಡೆ ಸಖಿ ಸಖಿ. ಶ್ರೀರಾಮಕೃಷ್ಣ ಈ ಮಾತನ್ನು ಕೇಳಿ ಗಾಢ ಸಮಾಧಿಸ್ತರಾಗಿ ಬಿಟ್ಟಿರುತ್ತೆ. ಯಾವ ಮಾತನ್ನ? ಕೋಟಿ ಚಂದ್ರ ಕಾಂತಿಯಿಂದ ರಂಜಿಸುತ್ತಿದೆ ಶ್ರೀಮುಖ ಅಂತಹದ್ದನ್ನ ಕಂಡೆ, ಕುಂದಿಲ್ಲದ ಕರೆ ಇಲ್ಲದ ಚಂದ್ರ ಬಿಂಬದಂತಿರುವಂತಹ ಆ ಮುಖವನ್ನ ಕಂಡೆ, ಯಾವುದೇ ಬಗೆಯ ಮ್ಲಾನತೆಯೂ ಇಲ್ಲದೆ ಯಾವುದೇ ಬಗೆಯ ಕರೆಗಳು ಇಲ್ಲದೆ ಇರುವಂತಹ ಆ ಪರಮ ಪರಿಶುದ್ಧವಾದಂತಹ ಚಂದ್ರಬಂಬಕ್ಕೆ ಹೋಲುವಂತಹ ಮುಖವನ್ನು ಕಂಡೆ ಅಂತಹ ಮಾತನ್ನು ಕೇಳಿ ಶ್ರೀರಾಮಕೃಷ್ಣ ಗಾಢ ಸಮಾಧಿಸ್ತರಾಗುತ್ತಿದ್ದಾರೆ. ಕೀರ್ತನೆ ಮುಂದುವರಿತಲೇ ಇದೆ. ಪರಮಾತ್ಮನು ಈಗ ಪ್ರಕೃತಿಸ್ಥರಾಗುತ್ತಾ ಇದ್ದಾರೆ. ಭಾವದಿಂದ ತುಂಬಿ ತೊಳಗಾಡ್ತಾ ಇದ್ದಕ್ಕಿದ್ದ ಹಾಗೆ ನಿಂತುಕೊಂಡಿದ್ದಾರೆ. ಪ್ರೇಮೋನ್ಮತ್ತ ಗೋಪಿಯರ ಹಾಗೆ ಪ್ರೇಮೋನ್ಮತ್ತ ಗೋಪಿಯರ ಹಾಗೆ ಭಕ್ತಿ ಭಕ್ತಿ ಅದನ್ನು ಹೆಣ್ಣಿಗೆ ಹೋಲಿಸಿದ್ದಾರೆ. ಹೆಣ್ಣು ಆ ಪ್ರೀತಿ ಭಕ್ತಿಗಳನ್ನ ಯಾವ ರೀತಿಯಲ್ಲಿ ತೋರಿಸಬಲ್ಲಳು ಅನ್ನೋದನ್ನ ಶ್ರೀರಾಮಕೃಷ್ಣ ವಿಶೇಷವಾಗಿ ಆಸ್ವಾದಿಸ್ತಾ ಇದ್ದರು. ಸ್ವಯಂ ಶ್ರೀರಾಮಕೃಷ್ಣರಲ್ಲೇ ಸ್ವಾಮಿ ಶಾರದಾನಂದಜಿಯವರು ಬರೆಯುವಂತೆ ಅವರ ವ್ಯಕ್ತಿತ್ವದಲ್ಲಿ ಎರಡು ಅಂಶಗಳು ಸೇರಿಕೊಂಡಿತ್ತು ಅಂತ. ಒಂದು ಹೆಣ್ಣು, ಇನ್ನೊಂದು ಗಂಡು. ಗಂಡು ಭಾಗ ಎಷ್ಟು ಪ್ರಧಾನವೋ, ಪುರುಷ ಸಿಂಹನಂತೆ ವರ್ತಿಸುವುದಕ್ಕೆ ಯಾವ ಯಾವ ಗುಣಗಳೆಲ್ಲ ಬೇಕೋ ಆ ಗುಣಗಳೆಲ್ಲ ಅವರ ಗಂಡು ಭಾಗದಲ್ಲಿ ಇರುತ್ತಿತ್ತಂತೆ. ಹಾಗೆ ಹೆಣ್ಣು ಭಾಗ, ಆ ಹೆಣ್ಣು ಭಾಗದಲ್ಲಿ ಪರಿಪೂರ್ಣವಾಗಿ ಅವರ ಹೆಣ್ಣೇ ಆಗಿರ್ತಿದ್ರಂತೆ. ಅಷ್ಟೇ ಅಲ್ಲ, ಸ್ವಾಮಿ ಶಾರದಾನಂದಜಿ ಅವರು ಹೇಳ್ತಾರೆ, ಅವರಲ್ಲಿ ಈ ಗಂಡು ಭಾವ ಅಂತ ಇರ್ತಕ್ಕಂಥದ್ದು ಜಾಗೃತವಾದಾಗ ಪುರುಷ ಸಿಂಹರೂಪಾದ್ಯಂತೆ ವರ್ತಿಸ್ತಾ ಇದ್ರಂತೆ, ಅದೇ ಹೆಣ್ಣು ಭಾಗ ಅಂತ ಇರ್ತಕ್ಕಂಥದ್ದು ಜಾಗೃತವಾದಾಗ ಅಲ್ಲಿ ಗಂಡು ಭಾವ ಅಂತ ಸಂಪೂರ್ಣ ಹೊರಟು ಹೋಗಿ ಸಂಪೂರ್ಣ ಹೆಣ್ಣೇ ಆಗಿ ಹೆಂಗಸರಿಗೂ ಕೂಡ ಇವರನ್ನ ಗುರ್ತು ಹಚ್ಚುವುದಕ್ಕೆ ಸಾಧ್ಯವಿಲ್ಲದ ಉಪಾದಿಯಲ್ಲಿ ಅವರೊಂದಿಗೆ ಬೆರೆತು ಬಿಡ್ತಿದ್ರಂತೆ. ಶ್ರೀರಾಮಕೃಷ್ಣ ಹೇಳ್ತಾರೆ, ನಾನೊಮ್ಮೆ ಬಾಲ ವಿಧವೆಯಾಗಿ ಜನ್ಮ ತಾಳಬೇಕು ಅಂತ ಇಷ್ಟಪಟ್ಟಿದ್ದೇನೆ. ಬಾಲ ವಿಧವೆಯಾಗಬೇಕು, ಮದುವೆ ಆಗಲಿಲ್ಲ ಅಂತನೂ ಅಪತ್ಯಾಕಿ ಬರಬಾರದು, ಆದ್ರೆ ಗಂಡ ಇರಬಾರದು. ಸುಮ್ಮನೆ ಉಳಿದ ರಗಳೆಗಳೆಲ್ಲ ಪ್ರಾರಂಭ ಆಗಿಬಿಡುತ್ತವೆ. ಅದಕ್ಕೋಸ್ಕರ ಬಾಲ ವಿಧವೆಯಾಗಬೇಕು, ಒಂದು ರಾಟೆ ತೆಗೆದುಕೊಳ್ತೇನೆ, ನೂಲು ತೆಗಿತಾ ಇರ್ತೇನೆ, ಶ್ರೀಕೃಷ್ಣ ಇನ್ನೂ ಯಾತಕ್ಕೆ ಬರಲಿಲ್ಲ ಅಂತ ಅವನಿಗಾಗಿ ವಿರಹ ಕಾಡಿಕೊಂಡು ಕುಳಿತಿರ್ತೇನೆ, ಅವನ ಬರವಿಗಾಗಿ ಕಾದು ಕುಳಿತಿರ್ತೇನೆ ಅಂತ ಹೇಳ್ತಾರೆ. ಎಂಥ ಅದ್ಭುತವಾದ ಕಲ್ಪನೆ, ಭಗವಂತನ ಬರವಿಗಾಗಿ ಕಾದು ಕುಳಿತುಕೊಳ್ಳದು. ಸ್ತ್ರೀ ಆಫೀಸಿಗೆ ಹೋದಂತಹ ತನ್ನ ಪತಿಯ ಬರವಿಗಾಗಿ ಕಾದು ಕುಳಿತುಕೊಳ್ಳುವಂತೆ ಬಂದು ತಕ್ಷಣ ಆನಂದ ಸಂಭ್ರಮವನ್ನು ತೋರಿಸ್ತಾ ಉಪಚಾರವನ್ನು ಮಾಡುವಂತೆ, ಎಲ್ಲ ಬಗೆಯ ಉಪಚಾರಗಳನ್ನು ಮಾಡುವಂತೆ ಭಕ್ತ ಭಗವಂತನ ಬರುವಿಗಾಗಿ ಕಾದುಕೊಳ್ತಿರ್ತಾನೆ. ಇಲ್ಲಿ ಶ್ರೀರಾಮಕೃಷ್ಣರು ಆ ಗೋಪಿಯರಂತೆ, ಯಾವ ಗೋಪಾಲ ಬಾಲನ ಸಂಬಂಧವಾಗಿ ಎಂತ ಒಂದು ಪ್ರೇಮವನ್ನು ತಾಳಿದಾರೋ ಆ ಪ್ರೇಮವನ್ನ ತಾಳಿದಂತಹ ಗೋಪಿಕಾ ಸ್ತ್ರೀಯರ ಭಾವವನ್ನು ತಾಳಿ ನಿಂತಿದ್ದಾರಂತೆ. ಮಾಸ್ಟರ್ ಮಹರ್ಷಿ ಯಾವ ರೀತಿ ಕರೀದ ಹೋಗಿದ್ರೆ ಅವ್ರು ಯಾವ ರೀತಿ ನಿಂತು ಅಂತ ಯಾರಿಗೆ ಗೊತ್ತಾಗ್ತಾ ಇತ್ತು. ಇದನ್ನ ನಮ್ಮ ಶಬ್ದಗಳು ವರ್ಣಿಸುವುದಕ್ಕೆ ಸಾಧ್ಯವಿಲ್ಲದಂತಹ ಒಂದು ಅಂಶ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಯಾತಕ್ಕೆ ಅಂತ ಹೇಳಿದ್ರೆ ಭಾವ ಅಂತಿರ್ತಕ್ಕಂಥದ್ದು ಭಾಷೆಗೆ ಅತೀತವಾದದ್ದು. ಭಾವದ ಒಂದಷ್ಟು ಅಂಶಗಳನ್ನು ಮಾತ್ರ ಈ ಶಬ್ದಗಳು ತಮ್ಮ ನಿಶಕ್ತವಾದಂತಹ ರೀತಿಯಿಂದ ಒಂದಷ್ಟು ಹೇಳಬಲ್ಲವು. ಉಳಿದದ್ದನ್ನೆಲ್ಲ ಭಾವಿಸಿಯೇ ಅರಿತುಕೊಳ್ಳಬೇಕು. ಆದ್ರಿಂದ ಒಬ್ಬ ವ್ಯಕ್ತಿಯನ್ನ ಇನ್ನೊಬ್ಬ ವ್ಯಕ್ತಿ ಅರಿತುಕೊಳ್ಳಬೇಕಾದ್ರೆ ಕೇವಲ ಮಾತಿನ ಮೂಲಕ ಅರ್ಥ ಮಾಡಿಕೊಳ್ಳಕ್ಕೆ ಹೋಗಬಾರದು ಅಂತ ನಾನು ಈ ನಡುವೆ ಹೇಳ್ತಾ ಇದ್ದೇನೆ. ಏನಾದರೂ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯನ್ನ ಅರ್ಥ ಮಾಡಿಕೊಳ್ಬೇಕಾಗಿದ್ರೆ ಭಾವವನ್ನು ಆಶ್ರಯಿಸಬೇಕು ಅಂತ. ನಿಜವಾದ ಆತ್ಮೀಯತೆ ತಿಳಿತಕ್ಕಂಥದ್ದು ಮೂಡಬೇಕಾದ್ರೆ ಅವರ ಭಾವದೊಂದಿಗೆ ಇವರ ಭಾವ, ಇವರ ಭಾವದೊಂದಿಗೆ ಅವರ ಭಾವ ಸಮ್ಮಿಶ್ರಗೊಳ್ಳಬೇಕು. ಹೀಗೆ ಭಾವದ ಮೂಲಕ ವಿನಿಮಯ ಹೊರಡಬೇಕು, ಆಗ ನಿಜವಾದ ಆತ್ಮೀಯತೆ ಉಂಟಾಗುತ್ತೆ. ಓಂ ಪ್ರಿಯತಾಂ ಪುಂಡರೀಕಾಕ್ಷ ಸರ್ವಯಜ್ಞೇಶ್ವರೋ ಹರಿಃ ತಸ್ಮಿನ್ ಸ್ತುಷ್ಟೇ ಜಗತ್ ತುಷ್ಟಂ ಪ್ರೀಣಿತೇ ಪ್ರೀಣಿತಂ ಜಗತ್. ಹರಿ ಓಂ ತತ್ಸತ್.